ನಮಸ್ಕಾರ. ಡಾಕ್ಟರ್ ಹರ್ಷ ಅವರೇ, ತಮಗೂ ನಮಸ್ಕಾರ. ಸರ್ ನಮಸ್ಕಾರ. ತಾವಿಬ್ರು ಇವತ್ತು ಸಂಬಾರು ಬೆಳೆಗಳಲ್ಲಿ ಸುಸ್ಥಿರ ಬೇಸಾಯ ವಿಧಾನಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ವಾದಿರಾಜ್ ಅವರೇ, ತಾವೇ ವಿಚಾರವನ್ನ ಆರಂಭ ಮಾಡಿ. ಸಂಬಾರು ಬೆಳೆಗಳಲ್ಲಿ ಸುಸ್ಥಿರ ಬೇಸಾಯದ ಒಂದು ಪ್ರಾಮುಖ್ಯತೆ ಏನು? ಸುಸ್ಥಿರ ಬೇಸಾಯ ಅಂದ್ರೆ ಏನು ಅಂತ ನಿಮಗೆ ಹೇಳಬೇಕು ಅಂದ್ರೆ, ಸುಸ್ಥಿರತೆ ಅಂದ್ರೆ ಏನಂದ್ರೆ, ನಮ್ಮಲ್ಲಿರುವಂತ ವಸ್ತುಗಳು, ಅದು ಮಣ್ಣಾಗಬಹುದು ಅಥವಾ ವಾಯು ಆಗಬಹುದು, ನೀರಾಗಬಹುದು, ಅದನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಂಡು ಹೆಚ್ಚಿನ ದಿನಗಳಲ್ಲಿ ಉತ್ತಮವಾದಂತಹ ಬೆಳೆಯನ್ನ ಬೆಳೆಯೋದೇ ಸುಸ್ಥಿರತೆ. ಸುಸ್ಥಿರತೆ ಉದ್ದೇಶ ಏನಪ್ಪಾ ಅಂದ್ರೆ, ಯಾವುದೇ ರೀತಿ ನಮ್ಮ ಒಂದು ಪರಿಸರಕ್ಕಾಗಲಿ ಮತ್ತು ನಮ್ಮ ಮನುಷ್ಯನಿಗಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲದಿರುವಂತಹ ರೀತಿಯಲ್ಲಿ ನಾವು ಸುಸ್ಥಿರತೆ ಕೃಷಿ ಮಾಡಬೇಕು. ಅದು ಸುಸ್ಥಿರತೆಯ ಒಂದು ಪ್ರಮುಖ ಅಂಗ. ಇದುವರೆಗೂ ಏನಾಯ್ತು ಅಂದ್ರೆ, ನಮ್ಮ ಕೃಷಿಯಲ್ಲಿ ಹೆಚ್ಚಿನ ಉತ್ಪಾದನೆ, ಅದರ ಬಗ್ಗೆ ಹೆಚ್ಚಿನ ಗೊತ್ತಿತ್ತು. ಆದರೆ ಇತ್ತೀಚಿನಗಳಲ್ಲಿ ಆ ಹೆಚ್ಚಿನ ಉತ್ಪಾದನೆ ಹಲವಾರು ದುಷ್ಪರಿಣಾಮಗಳಿಗೆ ಕಾರಣ ಆಯಿತು. ಅದರಲ್ಲೂ ಕೂಡ ಸಾಂಬಾರು ಬೆಳೆಗಳಲ್ಲಿ ಪ್ರಮುಖವಾಗಿ ಹೆಚ್ಚಿಗೆ ಈ ಒಂದು ಪೆಸ್ಟಿಸೈಡ್ಸ್ ನಾವು ಉಪಯೋಗಿಸಿ ನಮಗೆ ಹೊರದೇಶದಿಂದ ಬರುವಂತಹ ಆರ್ಥಿಕ ವಿನಿಮಯಗಳು ಬಹಳ ಕಡಿಮೆ ಆಗೋಯ್ತು. ನಮ್ಮಲ್ಲಿ ಎಕ್ಸ್ಪೋರ್ಟ್ ತುಂಬಾ ಕಡಿಮೆ ಆಗ್ತಾ ಬಂತು. ಅದಕ್ಕೆ ಉದಾಹರಣೆ ಕಾರಣ ಅಂದ್ರೆ, 30 ವರ್ಷ ಹಿಂದೆ ಏಲಕ್ಕಿ ಸುಮಾರು 100 ಕೆಜಿ ನಾವು ಭಾರತ ದೇಶದಲ್ಲಿ ಬೆಳೆದರೆ 95 ಕೆಜಿ ಏಲಕ್ಕಿ ಹೊರದೇಶಕ್ಕೆ ಹೋಗ್ತಾ ಇತ್ತು. ಆದ್ರೆ ಈಗ ಅದು ರಿವರ್ಸ್ ಆಗಿದೆ. 5 ಕೆಜಿ ಮಾತ್ರ ಹೊರದೇಶಕ್ಕೆ ಹೋಗುತ್ತೆ, 95 ಕೆಜಿ ಇಲ್ಲೇ ಉಳ್ಕೊಳ್ಬೇಕು. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ, ನಾವು ಹೆಚ್ಚಿನ ಉತ್ಪಾದನೆ ಮಾಡೋಕೋ ದೃಷ್ಟಿಯಿಂದ ನಾವು ಹೆಚ್ಚಿನ ಒಂದು ಕೆಮಿಕಲ್ಸ್ ಉಪಯೋಗಿಸಿದೀವಿ. ಪ್ರಮುಖವಾಗಿ ಗೊಬ್ಬರ ಆಗ್ಬಹುದು, ಅದೇ ರೀತಿ ಪೆಸ್ಟಿಸೈಡ್ ರೆಸಿಡ್ಯೂ ಇದೆಯಲ್ಲ, ಅದು ನಾವು ಮೇಜರ್ ಈಗ ಪ್ರಾಬ್ಲಮ್ ಆಗಿರೋದ್ರಿಂದ ಹೊರದೇಶದವರು ಬಹಳ ಕಠಿಣ ಕ್ರಮಗಳನ್ನು ತಗೊಂಡು ಅವರದೇ ಆದಂತ ಒಂದು ಮಾನದಂಡಗಳನ್ನ ಮಾಡ್ಕೊಂಡಿದ್ದಾರೆ. ಯಾವುದೇ ಪೆಸ್ಟಿಸೈಡ್ ಒಂದು ಮಾನದಂಡಕ್ಕಿಂತ ಜಾಸ್ತಿ ಹೋದರೆ ಅವ್ರನ್ನ ಅದನ್ನ ಆಮೋದು ಮಾಡ್ಕೊಳಲ್ಲ. ಹಾಗಾಗಿ ನಾವು ಸುಸ್ಥಿರತೆಗೆ ಹೆಚ್ಚಿಗೆ ಈಗ ಕೊಡುವಂತ ಒಳ್ಳೆ ಸದಾವಕಾಶ. ಹಾಗಾಗಿ ನಮ್ಮ ಸಾಂಬಾರು ಬೆಳೆಗಾರರು, ಅದರೊಳಗೆ ಕೂಡ ಏಲಕ್ಕಿ ಮತ್ತು ಕಾಳುಮೆಣಸು, ರಾಜ ಮತ್ತು ರಾಣಿ, ಇವೆಲ್ಲಕ್ಕೆ ನಾವು ಹೆಚ್ಚಿನ ಒತ್ತು ಕೊಟ್ಟು ಒಳ್ಳೆ ರೀತಿ ನಾವು ಸುಸ್ಥಿರವಾಗಿ ಕಡಿಮೆ ಒಂದು ಕೆಮಿಕಲ್ ಮತ್ತು ಕಡಿಮೆ ಖರ್ಚು ಮಾಡಿಕೊಂಡು ನಾವು ಕೃಷಿ ಮಾಡೋದೇ ಒಂದು ಸುಸ್ಥಿರತೆಯ ಒಂದು ಆಧಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಈಗ ಪ್ರಸ್ತುತ ಪರಿಸ್ಥಿತಿನಲ್ಲಿ ಸಾಂಬಾರು ಬೆಳೆಗಳನ್ನು ಸುಸ್ಥಿರ ಬೇಸಾಯ ವಿಧಾನದಲ್ಲಿ ಬೆಳೆಯೋದ್ರಿಂದ ಬೆಳೆಗಾರನಿಗೆ ಏನು ಅನುಕೂಲ ಅಥವಾ ಏನು ಪ್ರಯೋಜನ ಆಗುತ್ತೆ? ಹೊರದೇಶಗಳಿಗೆ ನಾವು ಆ ಬೆಳೆನ ರಫ್ತು ಮಾಡಕ್ ಅನುಕೂಲ ಆಗುತ್ತೆ, ಏನ್ ಅನುಕೂಲ ಇದೆ ಇದರಲ್ಲಿ? ಪ್ರಮುಖವಾಗಿ ಎರಡು, ನಮ್ಮ ಒಂದು ಪರಿಸರವನ್ನು ನಾವು ಚೆನ್ನಾಗಿ ರೀತಿಯಲ್ಲಿ ಕಾಪಾಡ್ಕೋಬಹುದು. ಪರಿಸರದಲ್ಲಿ ಪ್ರಮುಖವಾದದ್ದು ನಮ್ಮ ಹವಾ, ಎರಡನೇದು ನಮ್ಮಲ್ಲಿ ಜಲ ನೀರುಗಳು. ಈಗೇನಾಗಿದೆ, ನಾವು ಹೆಚ್ಚಿನ ಕೆಮಿಕಲ್ಸ್ ನ ಉಪಯೋಗಿಸಿ ನಮ್ಮಲ್ಲಿರುವಂತ ಗ್ರೌಂಡ್ ವಾಟರ್ ಅಲ್ಲಿರುವಂತ ನೀರುಗಳಲ್ಲಿ ಕಲುಷಿತ ಜಾಸ್ತಿ ಆಗಿದೆ. ಹಾಗಾಗಿ ಒಂದು ಸಣ್ಣ ಎಕ್ಸಾಂಪಲ್ ಕೊಡೋಕೆ ಅಂದ್ರೆ, ಕೇರಳದಲ್ಲಿ ಇಡುಕಿ ಅತಿ ಉತ್ತಮವಾದಂತಹ ಏಲಕ್ಕಿ ಬೆಳೆಯುವಂತ ಪ್ರದೇಶ. ಇಡುಕಿ 125 ಕಿಲೋಮೀಟರ್ ಇರುವಂತಹ ಪ್ರದೇಶದಲ್ಲಿ ಉತ್ತಮವಾದಂತಹ ಏಲಕ್ಕಿ ಬೆಳೀತಾರೆ. ಅಲ್ಲಿ ಎಷ್ಟು ಚೆನ್ನಾಗಿ ಏಲಕ್ಕಿ ಬೆಳೀತಾರೋ ಅಷ್ಟೇ ಪ್ರಮಾಣದ ಕ್ಯಾನ್ಸರ್ ಪೇಷಂಟ್ ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂತ ನೋಡಿದಾಗ, ಈ ಒಂದು ಇಂಡಿಸಿಲ್ಮೇಟ್ ಯೂಸ್ ಆಫ್ ಕೆಮಿಕಲ್ಸ್, ಅದರೊಳಗೆ ಕೂಡ ಪೆಸ್ಟಿಸೈಡ್ಸ್ ಜಾಸ್ತಿ ಉಪಯೋಗಿಸಿದ್ದೀವಿ. ಹಾಗಾಗಿ ಆದ್ಯತೆ ಮಾಡೋದ್ರಿಂದ ನಮ್ಮ ಮೇಲೂ ಪರಿಣಾಮ ಬೀರುತ್ತೆ, ಜೊತೆಗೆ ನಮ್ಮ ಪರಿಸರ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮಗೆ ಎಕ್ಸ್ಪೋರ್ಟ್ ಆಗಲ್ಲ. ಎಕ್ಸ್ಪೋರ್ಟ್ ಆಗದವರಿಗೆ ಉತ್ತಮವಾದಂತಹ ಬೆಲೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸುಸ್ಥಿರತೆ ಬಗ್ಗೆ ನಾವು ಇಲ್ಲಿಂದನೇ ನಾವು ಯೋಚನೆ ಮಾಡಿ ನಮ್ಮ ಸಾಂಬಾರ ಮಂಡಳಿ 10 ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದೆ. ಸುಸ್ಥಿರತೆ ಬಗ್ಗೆ ಯಾವ ರೀತಿ ಕೃಷಿ ಮಾಡಬೇಕು, ಏಲಕ್ಕಿನ ಒಂದು ಕಾಲದಲ್ಲಿ 24 ರೌಂಡ್ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾ ಇದ್ರು, ಈಗ ನಮ್ಮ ಸಾಂಬಾರ ಮಂಡಳಿ ಇಂಟರ್ವೆನ್ಷನ್ ಆಗಿ ಈಗ 10 ರೌಂಡ್ ಬಂದಿದೆ ಈಗ. ಅದಲ್ಲದೆ ಈಗ ಕಾಸ್ಟ್ ಕೂಡ ನೋಡ್ಬೇಕಾಗುತ್ತೆ. ಈಗ ಸುಸ್ಥಿರತೆಯಲ್ಲಿ ಒಂದು ಗುಣಮಟ್ಟದ ಒಂದು ಉತ್ಪಾದನೆ ಮಾಡೋದು, ಎರಡನೇದು ನಮ್ಮ ಖರ್ಚುಗಳು. ಈಗ ಕೃಷಿ ಖರ್ಚು ಏನಿದೆ, ಬೆಳೆಯ ಉತ್ಪಾದನೆ ಖರ್ಚುಗಳು ಕೂಡ ಕಡಿಮೆ ಮಾಡೋಕ್ಕೆ ಹೆಚ್ಚಿನ ಒತ್ತು ಕೊಡುತ್ತೆ ಈ ಒಂದು ಸುಸ್ಥಿರ ಒಂದು ಕೃಷಿ. ಸಂಬಾರು ಪದಾರ್ಥಗಳ ಉತ್ಪಾದನೆ ಹಾಗೂ ರಫ್ತು ಈಗಾಗಲೇ ಡಾಕ್ಟರ್ ವಾದಿರಾಜ್ ಅವರು ಪ್ರಸ್ತಾಪ ಮಾಡಿದ್ರು, ಏನು ಪ್ರಮುಖವಾದ ಸವಾಲುಗಳಿದ್ದಾವೆ ಅಂತೀರಿ ಡಾಕ್ಟರ್ ಹರ್ಷ ಅವರೇ? ಸರ್, ಇವತ್ತು ಜಗತ್ತು ಬದಲಾಗ್ತಾ ಇದೆ. ಹಾಗೆ ಒಂದು ಕಡೆ ಮನುಷ್ಯನಿಗೆ ಅವನ ಆದಾಯ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಅವನಿಗೆ ತಿನ್ನುವಂತ ಆಹಾರ ತುಂಬಾ ಸೇಫ್ ಆಗಿರಬೇಕು, ಸುರಕ್ಷವಾಗಿರಬೇಕು ಅಂತನ್ನೋದು ಆತನಲ್ಲಿರುವಂತಹ ಕಲ್ಪನೆ. ಇದು ಕೇವಲ ಮನುಷ್ಯನ ಕಲ್ಪನೆ ಒಂದೇ ಅಲ್ಲ, ಮುಂದಿನ ಪೀಳಿಗೆಗೆ ನಾವು ಸುಸ್ಥಿರತೆ ಅಂತ ಹೇಳಿದಾಗ ನಾವು ಒತ್ತು ಕೊಡೋದೇ ಏನು ಅಂತಂದ್ರೆ, ಇವತ್ತಿನ ನಮ್ಮ ಅವಶ್ಯಕತೆಗಳನ್ನ ನಾವು ನಿಭಾಯಿಸಿಕೊಂಡು ಮುಂದಿನ ಅಥವಾ ನಾಳಿನ ಪೀಳಿಗೆಗೆ ಈ ಮೂಲ ಸಂಪನ್ಮೂಲಗಳೇನಿದ್ದಾವೆ ಅವನ್ನ ಆರೋಗ್ಯಯುತವಾಗಿ ವರ್ಗಾಯಿಸಬೇಕು. ಹಾಗಾಗಿ ನಾವು ಈ ವಿಚಾರದಲ್ಲಿ ಸವಾಲುಗಳನ್ನ ಗಮನಿಸೋದಾಯ್ತು ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ ವಜ್ರಾಜ್ ಸಾಹೇಬ್ ಹೇಳಿದಾಗೆ ಕೀಟನಾಶಕಗಳು ಅಥವಾ ಇನ್ಸೆಕ್ಟಿಸೈಡ್ ರೆಸಿಡ್ಯೂ ಏನಿದೆ ಅದು ತುಂಬಾ ಜಾಸ್ತಿ ಬರ್ತಾ ಇದೆ. ಎರಡನೇದು, ಕೊಯ್ಲಿನ ನಂತರ ಏನು ಫಂಗಸ್ ಅಟ್ಯಾಕ್ ಆಗ್ತದೆ ಅದರಿಂದ ಅಫ್ಲಾಟಾಕ್ಸಿನ್ ಡೆವಲಪ್ ಆಗ್ತದೆ. ಈ ಬೂಸ್ಟ್ ನಿಂದಾಗಿ ನಮ್ಗೆ ರಫ್ತಿನಲ್ಲಿ ಬಹಳ ತೊಂದರೆಗಳಾಗ್ತಾ ಇದಾವೆ, ಮತ್ತೆ ರಿಜೆಕ್ಷನ್ಸ್ ಕೂಡ ಆಗ್ತಾ ಇದಾವೆ. ಮೂರನೇದಾಗಿ ನಮ್ಮಲ್ಲಿ ಒಂದು ಸಿಸ್ಟಮ್ ಕೂಡ ಬರಬೇಕಾಗಿದೆ, ಅಂದ್ರೆ ಟ್ರೇಸಬಿಲಿಟಿ ಅಂತ ನಾವು ಹೇಳ್ತೀವಿ. ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ಯಾವ ಒಬ್ಬ ಎಂಡ್ ಯೂಸರ್ ಅಥವಾ ಕನ್ಸ್ಯೂಮರ್ ಅಥವಾ ಅದನ್ನ ಪದಾರ್ಥನ ಬಳಸಿಕೆದಾರ ಇರ್ತಾನೆ ಕೊನೆಯ ಕೊಂಡಿ, ಅವನಿಗೆ ಈ ಪದಾರ್ಥ ಉತ್ಪನ್ನ ಆಗಿರೋದು ಎಲ್ಲಿದು ಅಂತ ತಿಳ್ಕೊಳ್ಳೋ ಹಕ್ಕಿರುತ್ತೆ. ಹಾಗಾಗಿ ಈ ಕೊಂಡಿನ ನಾವು ನಿರ್ವಹಿಸಬೇಕು ಅಂತಂದ್ರೆ ಅದ್ರ ಮೂಲ ಎಲ್ಲಿದು ಅಂತ ಪತ್ತೆ ಹತ್ತಲಿಕ್ಕೆ ಒಂದು ವ್ಯವಸ್ಥೆನೆ ಸೃಷ್ಟಿ ಮಾಡಬೇಕಾಗ್ತದೆ. ಈ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ, ಅದು ಈಗ ಬೆಳವಣಿಗೆ ಹಂತದಲ್ಲಿದೆ, ಈಗ ಶುರು ಆಗಿದೆ. ಹಾಗಾಗಿ ಇವನ್ನೆಲ್ಲ ನಾವು ಗಮನಿಸಿದಾಗ ನಮ್ಮಿಂದ ಎಕ್ಸ್ಪೋರ್ಟ್ ಆಗುವಂತ ಸಾಂಬಾರ ಪದಾರ್ಥಗಳಲ್ಲಿ ಫಿಲ್ತ್ ಮೆಟೀರಿಯಲ್ ಅಥವಾ ಬೇಡದೇ ಇರೋ ವಸ್ತುಗಳು, ಕಡ್ಡಿ ಕಸ ಆಗ್ಬೋದು, ಕೆಲವೊಂದ್ಸತಿ ಹುಳುಗಳಾಗ್ಬೋದು, ಇಂಥವೆಲ್ಲ ಇದ್ದಾಗ ನಮ್ಗಳಿಗೆ ಅದನ್ನ ರಫ್ತು ಮಾಡೋದು ಬಹಳ ಕಷ್ಟ ಆಗ್ತದೆ. ರಫ್ತು ಆಗ್ಲಿಲ್ಲ ಅಂತಂದ್ರೆ ದೇಶಕ್ಕೆ ಆದಾಯ ಬರೋದಿಲ್ಲ, ಆದಾಯ ಬರಲಿಲ್ಲ ಅಂದ್ರೆ ಕಟ್ಟ ಕಡೆ ಕೊಂಡಿಲ್ಲಿರುವಂತಹ ರೈತನಿಗೆ ಹೆಚ್ಚಿನ ಲಾಭ ಕೂಡ ಸಿಗೋದಿಲ್ಲ. ಹಾಗಾಗಿ ಇವೆಲ್ಲ ಒಂದಕ್ಕೊಂದು ಬೆಸ್ತಿರೋದ್ರಿಂದ ನಾವು ಈಗ ಒಂದು ಉದಾಹರಣೆ ಹೇಳೋದಾಯ್ತು ಅಂತಂದ್ರೆ, ಒಂದು ಪದಾರ್ಥದಲ್ಲಿ ಹೆಚ್ಚಿನ ಅಂಶದಲ್ಲಿ ಕೀಟನಾಶಕ ಅಥವಾ ಕೀಟನಾಶಕಗಳಿದಾವೆ ಅಂತ ಕಂಡು ಬಂದ್ರೆ ಕಾನೂನು ಪ್ರಕಾರ ಕ್ರಮಗಳನ್ನ ತಗೊಳ್ಳೋದು ಯಾವ ಎಕ್ಸ್ಪೋರ್ಟ್ ಇರ್ತಾನೆ ಅವನಿಗೆ ತಗೋತಾರೆ. ಆದ್ರೆ ಮೂಲ ತಪ್ಪು ಆಗಿರೋದಲ್ಲಿ ಆ ಬೆಳೆವಂತ ರೈತರನ್ನಲ್ಲಾಗಿರ್ತದೆ. ಹಾಗಾಗಿ ಈ ಉತ್ತಮ ಗುಣಮಟ್ಟದ ಅಥವಾ ಉತ್ತಮ ಕೃಷಿ ಪದ್ಧತಿಗಳು, ಸುಸ್ಥಿರ ಕೃಷಿ ಪದ್ಧತಿಗಳಲ್ಲಿ ಏನಾಗ್ತದೆ, ನಾವು ಮೂಲದಲ್ಲೇ ಸಮಸ್ಯೆಗಳನ್ನ ಪರಿಹರಿಸಬೇಕು. ಆ ನಿಟ್ಟಿನಲ್ಲಿ ಏನಾಗ್ತದೆ, ನಾವು ಮೂಲದಲ್ಲೇ ರೈತರಿಗೆ ತರಬೇತಿ ಕೊಡಬೇಕಾಗ್ತದೆ. ನೀವು ಏನನ್ನ ಮಾಡಬೇಕು, ಯಾವುದು ಸರಿಯಾದ ಕ್ರಮ, ಶಿಫಾರಸು ಪ್ರಮಾಣದಲ್ಲಿ ಮಾಡಿರುವಂತಹ ಪ್ರಮಾಣದಲ್ಲಿ ನೀವು ರಾಸಾಯನಿಕಗಳನ್ನ ಬಳಸುವಂತದ್ದು ಯಾಕೆ ಅಗತ್ಯ ಅನ್ನೋದನ್ನ ನಾವು ಮೂಲ ಮಟ್ಟದಲ್ಲೇನೆ ಅಥವಾ ಸಮಸ್ಯೆಯ ಮೂಲದಲ್ಲೇನೆ ಪರಿಹಾರ ಕಂಡುಕೊಂಡ್ರೆ ರಫ್ತುದಾರ ಅಥವಾ ಮಾರಾಟಗಾರನಿಗೆ ಖಂಡಿತವಾಗಿ ಮುಕ್ತವಾದಂತಹ ಹೆದ್ದಾರಿ ಸಿಗ್ತದೆ, ಅವಾಗ ದೇಶದ ಅಭಿವೃದ್ಧಿ ಕೂಡ ಆಗ್ತದೆ. ಅಂದ್ರೆ ತಾವು ಹೇಳ್ತಾ ಇರೋದು ಈ ಎಲ್ಲ ಸವಾಲುಗಳಿಗೆ ಪರಿಹಾರ ಅಂತಂದ್ರೆ ಸರ್, ಸವಾಲುಗಳಿಗೆ ಕೃಷಿ ಪದ್ಧತಿ, ಉತ್ತಮ ಕೃಷಿ ಪದ್ಧತಿ. ನಮ್ಮ ಮುಂದೆ ಎರಡು ಆಪ್ಷನ್ ಇರುತ್ತೆ ಸರ್, ಒಂದು ಉತ್ತಮ ಕೃಷಿ ಪದ್ಧತಿ, ಎರಡನೇದು ಸಾವಯವ ಪದ್ಧತಿ. ಸಾವಯವ ಪದ್ಧತಿನಲ್ಲಿ ನಮ್ಗೆ ಯಾವುದೇ ರಾಸಾಯನಿಕಗಳನ್ನ ಬಳಸೋದಿಲ್ಲ, ಮತ್ತೆ ಪರಿಸರದ ಸಂರಕ್ಷಣೆಗೆ ಬಹಳ ಮೂಲವಾಗಿ ಒತ್ತು ಕೊಡೋದ್ರಿಂದ ಅಲ್ಲಿ ಬರುವಂತಹ ಉತ್ಪನ್ನ ಯಾವಾಗ್ಲೂ ಶ್ರೇಷ್ಠವಾಗಿರ್ತದೆ, ಗುಣಮಟ್ಟದ್ದಾಗಿರ್ತದೆ ಅನ್ನೋದು ಆಲ್ರೆಡಿ ಅದು ದೃಢೀಕೃತ ಆಗಿರುವಂತಹ ವಿಚಾರ. ಅದೇ ರೀತಿ ನಮ್ಗೆ ಅಲ್ಲಿ ಒಂದು ಕಲ್ಪನೆ ಏನಿದೆ ಅಂತಂದ್ರೆ, ಸಾವಯವ ಪದ್ಧತಿಯಲ್ಲಿ ನಾವು ಅನುಸರಿಸಿದಾಗ ಉತ್ಪಾದಕತೆ ಅಥವಾ ಇಳುವರಿ ಕಡಿಮೆ ಆಗ್ತದೆ ಅನ್ನೋದೊಂದು ಬಹಳ ಆತಂಕ ತರುವಂತ ವಿಚಾರ. ಹಾಗಾಗಿ ಒಂದು ಕಡೆ ನಮ್ಗೆ ಇಳುವರಿ ಕಡಿಮೆ ಆಗಬಾರದು, ಮತ್ತೆ ಇನ್ನೊಂದು ಕಡೆ ಪದಾರ್ಥದ ಗುಣಮಟ್ಟ ಕೂಡ ಕಾಯ್ದುಕೊಳ್ಬೇಕು. ಆ ರೀತಿ ಬಂದಾಗ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ಈ ಉತ್ತಮ ಕೃಷಿ ಪದ್ಧತಿ ಅನ್ನೋದೇನಿದೆ, ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ನಾವೇನ್ ಹೇಳ್ತೀವಿ, ಅದು ರೈತನಿಗೆ ಬೆನ್ನೆಲುಬಾಗಿ ನಿಲ್ತದೆ. ಯಾಕಂದ್ರೆ ಒಂದು ಕಡೆ ಆತನಿಗೆ ಇಳುವರಿ ಕೂಡ ಕಡಿಮೆ ಆಗೋದಿಲ್ಲ, ಆತ ಉತ್ಪಾದನೆ ಮಾಡುವಂತಹ ಪದಾರ್ಥ ಅಂತಾರಾಷ್ಟ್ರೀಯ ಮಾನದಂಡಗಳು ಏನ್ ಹೇಳ್ತವೆ ಆ ಮಾನದಂಡಗಳನ್ನ ಪೂರೈಸ್ತದೆ. ಹಾಗಾಗಿ ಉತ್ತಮ ಕೃಷಿ ಪದ್ಧತಿ, ಸುಸ್ಥಿರ ಕೃಷಿ ಬಹಳ ಅವಶ್ಯಕತೆ ಇದೆ ಸರ್ ಇವತ್ತಿನ ಪರಿಸ್ಥಿತಿನಲ್ಲಿ. ಡಾಕ್ಟರ್ ವಾದಿರಾಜ್ ಅವರು ಆರಂಭದಲ್ಲೇ ಹೇಳಿದ್ರೆ, ನೀವು ಸಂಬಾರ ಮಂಡಳಿ ಸಂಬಾರು ಬೆಳೆಗಳ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಕೃಷಿ ಪದ್ಧತಿಗಳನ್ನು ಕೂಡ ರೂಪಿಸುವ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿ ಏಲಕ್ಕಿ ಬೇಸಾಯದ ಬಗ್ಗೆ ಉದಾಹರಣೆ ಹೇಳಿದ್ರೆ, ಮುಂಚೆ 20 ಇತ್ತು ಈಗ 10 ಕೆಳಗಿದೆ ಅಂತ ಹೇಳಿ ಸರ್. ಸಂಬಾರ ಮಂಡಳಿಯ ಉಪಕ್ರಮ ಏನು ಈ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ನ ಡೆವಲಪ್ ಮಾಡೋದ್ರಲ್ಲಿ? ಇದೊಂದು ಒಳ್ಳೆ ಒಂದು ಪ್ರಶ್ನೆ. ನಾವು ಮೊದಲೇ ಹೇಳ್ದಂಗೆ ಈಗ ಚಾಲೆಂಜಸ್ ಕೇಳಿದ್ವಿ, ಸುಸ್ಥಿರ ಕೃಷಿಯಲ್ಲಿ ಏನೇನು ಚಾಲೆಂಜ್ ಇದೆ ಅಂತ ಹೇಳಿದಾಗ ಅಶೋಕ್ ಕೆಲವು ಮಾಹಿತಿ ಕೊಟ್ರು. ಅದಕ್ಕಿಂತ ಪ್ರಮುಖವಾಗಿ ಈಗ ನಮ್ಮ ಭಾರತ ದೇಶ ರೈತರಿಗೆ ಬೇಕಾಗಿರೋದು ಆ ಉತ್ತಮವಾಗಿ ಬೆಳೆದಂತ ಬೆಳೆಗೆ ಉತ್ತಮ ಬೆಲೆ ಸಿಗೋ ರೀತಿಯಲ್ಲಿ ಆಗಬೇಕು. ಮಾರುಕಟ್ಟೆ ಈ ಮಾರುಕಟ್ಟೆ ಈಗೇನಾಗಿದೆ ಅಂದ್ರೆ, ಮಾರುಕಟ್ಟೆ ಸ್ವಲ್ಪ ಒಂದು ಸರ್ಕಾರದ ಒಂದು ಇಂಟರ್ವೆನ್ಷನ್ ಮಾಡಿ ಸರ್ಕಾರ ಒಂದು ಪ್ರೀಮಿಯಂ ಪ್ರೈಸ್ ಕೊಡೋಂಗ ಆದ್ರೆ ಮಾತ್ರ ಈ ಒಂದು ಸುಸ್ಥಿರ ಕೃಷಿ ಇನ್ನೂ ಹೆಚ್ಚಿನ ಒಳ್ಳೆ ರೀತಿಯಲ್ಲಿ ತಗೊಳ್ಳೋಕೆ ಅನುಕೂಲ ಆಗುತ್ತೆ. ಇದೊಂದು ಬಹಳ ಚಾಲೆಂಜ್. ತುಂಬಾ ಜನ ಈಗ ಸಾವಯವ ಕೃಷಿಯಲ್ಲಾಗಲಿ ಅಥವಾ ಉತ್ತಮ ಕೃಷಿ ಪದ್ಧತಿಗಳನ್ನ ಅಳವಡಿಸಿ ಒಳ್ಳೆ ಏಲಕ್ಕಿ ಆಗಲಿ ಒಳ್ಳೆ ಕಾಳು ಮೆಣಸು ಮಾಡಿರ್ತಾರೆ, ಆದರೆ ಮಾರುಕಟ್ಟೆಗೆ ಹೋದಾಗ ಅವರಿಗೆ ಉತ್ತಮವಾದ ಪ್ರೀಮಿಯಂ ಪ್ರೈಸ್ ಸಿಗಲ್ಲ. ಹಾಗಾಗಿ ಅದಕ್ಕೊಂದು ಒಂದು ದಾರಿ, ಆದರೆ ಅದೇ ಒಂದು ಚಾಲೆಂಜ್ ಬೆಳೆಗಾರನಿಗೆ. ಅದೊಂದು ನಮ್ಮ ಸರ್ಕಾರಕ್ಕೊಂದು ಮತ್ತು ನಮ್ಮ ಬೋರ್ಡ್ಗೆ ಒಂದು ಸವಾಲು ಅದು. ಹಾಗಾಗಿ ಇದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ಈಗ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೀಗ ನಮ್ಮ ಸಂಬಾರ ಮಂಡಳದಿಂದ ಪ್ರಮುಖವಾಗಿ ಈ ಮಾರ್ಕೆಟ್ ಲಿಂಕೇಜ್ ಪ್ರೋಗ್ರಾಮ್ ಅಂತ ಬೆಳೆಗಾರ ಮತ್ತು ಕೊಂಡುಕೊಳ್ಳುವಂತ ವ್ಯಕ್ತಿಗಳ ಜೊತೆ ನೇರವಾಗಿ ಸಂಪರ್ಕ ಮಾಡಿಸಿ ಅವರಿಗೆ ಕೆಲವು ಉತ್ತಮವಾದ ಮಾಹಿತಿಗಳನ್ನ ಕೊಟ್ಟು ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಬ್ಬ ಎಕ್ಸ್ಪೋರ್ಟರ್ ಇದ್ರೆ ಅವನಿಗೆ ಬೇಕಾದಂತ ಎಲ್ಲ ರೀತಿಯ ಒಂದು ಸಹಕಾರ ಕೊಡ್ತೀವಿ. ಪ್ರಮುಖವಾಗಿ ಅವನದೇ ಬ್ರ್ಯಾಂಡ್ ಮಾಡಲಿಕ್ಕೆ ಸಬ್ಸಿಡಿ ಅಮೌಂಟ್ ಎಲ್ಲ ಕೊಡ್ತಾ ಇದೀವಿ. ಅದೇ ರೀತಿ ಅವನ ಪ್ರಾಡಕ್ಟ್ ಹೊರದೇಶಕ್ಕೆ ಅವನ್ನೆಲ್ಲ ಕಳಿಸ್ಬೇಕು ಅಂತಿದ್ದಾರೆ, ಬೇರೆ ಬೇರೆ ಎಕ್ಸಿಬಿಷನ್ಸ್ಗೆ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ ಮತ್ತು ಬೋರ್ಡಿಂದ ಅವರಿಗೆ ಆರ್ಥಿಕ ಸಹಾಯ ಮಾಡ್ತೀವಿ. ನಮ್ಮ ಜೊತೆ ಅವನ್ನು ಕೂಡ ಹೊರದೇಶಕ್ಕೆ ಬೇರೆ ಬೇರೆ ಸುಮಾರು ವರ್ಷದಲ್ಲಿ ಸುಮಾರು 50-60 ಬೇರೆ ಬೇರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಒಂದು ಸ್ಪೈಸಸ್ ಬೇರೆಗಳಾಗುತ್ತೆ. ಅವಾಗೆಲ್ಲ ಉತ್ತಮವಾಗಿ ಬೆಳೆದಂತ ರೈತನಾಗಲಿ ಅಥವಾ ಒಬ್ಬ ಮಾರುಕಟ್ಟೆ ಮಾಡೋ ವ್ಯಕ್ತಿಗಳನ್ನ ಅಲ್ಲಿಗೆ ಅವರಿಗೆ ಅವಕಾಶ ಕೊಟ್ಟು ನಮ್ಮ ಸ್ಥಾನದಲ್ಲೇ ಅವನ್ನೆಲ್ಲ ಇಟ್ಟು ಅವನಿಗೊಂದು ಒಳ್ಳೆ ರೀತಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮತ್ತು ಹೊರದೇಶಕ್ಕೆ ಮತ್ತು ನಮ್ಮ ವೃತ್ತಿಯಿಂದ ಭಾರತ ದೇಶದಲ್ಲಿ ಒಂದು ಮಾರ್ಕೆಟ್ ಮಾಡಲಿಕ್ಕೆ ಸಾಕಷ್ಟು ಹಲವಾರು ಕಾರ್ಯಕ್ರಮ ಇದೆ. ಈಗ ಬ್ರ್ಯಾಂಡ್ ಪ್ರಮೋಷನ್ ಸಾಕಷ್ಟು ಒತ್ತು ಕೊಡ್ತಾ ಇದ್ದೀವಿ. ಅದೇ ರೀತಿ ಅವನೇ ಆದಂತಹ ಒಂದು ಲೀಫ್ಲೆಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೇಕಾದಂತ ಖರ್ಚಿನ 3% ನಾವು ಕೊಡ್ತಾ ಇದೀವಿ. ಅವನಲ್ಲಿ ಚಿಕ್ಕ ಲ್ಯಾಬ್ ಇರುತ್ತೆ ಅಥವಾ ಚಿಕ್ಕ ಗೋಡೌನ್ ಇರುತ್ತೆ, ಅದನ್ನ ದೊಡ್ಡ ಗೋಡೌನ್ ಮಾಡಿ ಅಲ್ಲಿ ಒಳ್ಳೆ ಉತ್ತಮ ರೀತಿಯಲ್ಲಿ ಬೆಳೆದಂತ ಬೆಳೆಗಳನ್ನ ಅಥವಾ ಖರೀದಿ ಮಾಡಿದಂತ ವಸ್ತುಗಳನ್ನ ಒಳ್ಳೆ ರೀತಿಯಲ್ಲಿ ಸುರಕ್ಷಿತವಾಗಿ ಇಡೋದು ಮುಖ್ಯ. ಒಂದು ಬೆಳೆಯೋದು ಬಹಳ ಮುಖ್ಯ, ಉತ್ತಮ ಕೃಷಿ ಪದ್ಧತಿಯಲ್ಲಿ ಬೆಳಿಬೇಕು. ಬೆಳೆದ ನಂತರ ಉತ್ತಮ ರೀತಿಯಲ್ಲಿ ಅದನ್ನ ಸಂಸ್ಕರಣೆ ಮತ್ತು ಮಾಡಿ ಅದನ್ನ ಒಂದು ಶೇಖರಣೆ ಒಂದು ಕೂಡ ಮಾಡಬೇಕು. ಇದಕ್ಕೆಲ್ಲ ಕೂಡ ನಮ್ಮ ಸಮರ ಮಂಡಳಿ ಹಂತ ಹಂತವಾಗಿ ಅವರಿಗೆ ಆರ್ಥಿಕ ಸಹಾಯ ಮತ್ತು ತಾಂತ್ರಿಕ ಮಾಹಿತಿ ಕೂಡ ನಾವು ತೆಗೆದಾಗ ಅವ್ರಿಗೆ ಕೊಡ್ತಾ ಇದ್ದೀವಿ. ಡಾಕ್ಟರ್ ಹರ್ಷ ಅವರೇ, ಸಂಬಾರ ಬೆಳೆಗಳನ್ನ ಬಳಸೋ ಪ್ರಮಾಣ ಕಡಿಮೆ ಇದ್ರೂ ಅದು ಕೂಡ ಒಂದು ಆಹಾರನೇ. ಹೌದು, ಹಾಗಾಗಿ ಈಗ ತಾವೇನು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಇದರಿಂದ ಸಂಬಾರು ಬೆಳೆಗಳ ಆಹಾರದ ಗುಣಮಟ್ಟ ಹೆಚ್ಚುತ್ತ ಅಥವಾ ಈ ಉತ್ತಮ ಕೃಷಿ ಪದ್ಧತಿ ಏನಿದೆಯಲ್ಲ ಇದನ್ನ ಅಳವಡಿಸಿಕೊಳ್ಳೋದ್ರಿಂದ ಏನು ಅನುಕೂಲ, ಈ ಮಾರುಕಟ್ಟೆ ದೃಷ್ಟಿಯಿಂದ ಆಗ್ಬೋದು, ರೈತನ ದೃಷ್ಟಿಯಿಂದ ಆಗ್ಬೋದು ಅಥವಾ ಗ್ರಾಹಕನ ದೃಷ್ಟಿಯಿಂದ ಆಗ್ಬೋದು, ಏನೇನು ಅನುಕೂಲಗಳಾಗ್ಬೋದು? ಮೊದಲ ವಾಕ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್, ಮನುಷ್ಯ ಸಂಪಾದನೆ ಮಾಡೋದು, ಜೀವನ ಮಾಡೋದು ರುಚಿಕರವಾದಂತಹ ಆಹಾರ ತಿನ್ನೋಣ ಅಂತ ಹೇಳಿ ಮಾಡಿದಂತ ಆಹಾರ ರುಚಿ ಯಾವಾಗ ಬರ್ತದೆ ಅಂದ್ರೆ ಸರಿಯಾದ ಹದದಲ್ಲಿ ಸಾಂಬಾರ್ ಬೆಳೆಗಳನ್ನ ಬರೆಸಿದಾಗ. ಅದರಲ್ಲೂ ಆ ಸಾಂಬಾರ್ ಬೆಳೆಗಳ ಕ್ವಾಲಿಟಿ ಅಥವಾ ಗುಣಮಟ್ಟ ತುಂಬಾ ಚೆನ್ನಾಗಿದ್ರೆ ಆಹಾರದ ರುಚಿ ಕೂಡ ಚೆನ್ನಾಗಿರ್ತದೆ, ಅದ್ರ ಜೊತೆ ಆರೋಗ್ಯ ಕೂಡ. ಈ ಉತ್ತಮ ಕೃಷಿ ಪದ್ಧತಿ ಕೇವಲ ಸಾಂಬಾರ್ ಬೆಳೆಗಳಿಗೆ ಮಾತ್ರ ಅಲ್ಲ, ಈಗ ನಾವು ಪೆಸ್ಟಿಸೈಡ್ ರೆಸಿಡ್ಯೂ ವಿಚಾರವಾಗಿ ನಾವು ಗಮನಿಸಿದ್ರೆ ಪೆಸ್ಟಿಸೈಡ್ ರೆಸಿಡ್ಯೂ ಈಗ ನಾವು ತಿಂತಾ ಇರೋ ಆಹಾರದಲ್ಲಿ ಅತಿ ಹೆಚ್ಚು ನಾವು ತಿಂತಾ ಇರುವಂತದ್ದು ತರಕಾರಿಗಳ ಮುಖಾಂತರ. ಯಾಕಂದ್ರೆ ಈಗ ರೆಕಮೆಂಡೇಶನ್ ಪ್ರಕಾರ ಹೋಯಿತು ಅಂತಂದ್ರೆ ಪ್ರತಿಯೊಬ್ಬ ವ್ಯಕ್ತಿ 230 ಗ್ರಾಂನಷ್ಟು ಒಂದು ದಿನ ತರಕಾರಿ ಸೇವಿಸಬೇಕು ಅಂತ ICMR ರೆಕಮೆಂಡ್ ಮಾಡ್ತೀವಿ. ನಾವು 200 ಗ್ರಾಂ ತಿಂದ್ರು ಅದರಲ್ಲಿರುವಂತ ಅವಶೇಷಗಳನ್ನ ಲೆಕ್ಕ ಹಾಕೊಂಡ್ರೆ ಕನಿಷ್ಠ ಪಕ್ಷ 2-3 ಗ್ರಾಂನಷ್ಟು ಇನ್ಸೆಕ್ಟಿಸೈಡ್ ರೆಸಿಡ್ಯೂಸ್ ನಮ್ಮ ಬಾಡಿ ಸೇರ್ತಾ ಇದೆ. ಡಾಕ್ಟರ್ ಹರ್ಷ ಅವರೇ, ಇದರ ಜೊತೆಗೆ ತಾವು ಅರಿಶಿನ ಮತ್ತೆ ಶುಂಠಿನ ಸೇರಿಸ್ಕೋಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ ಶುಂಠಿನ ಏನಾಗ್ತಾ ಇದೆ ಅಂತಂದ್ರೆ ನಿಜವಾಗ್ಲೂ ಶುಂಠಿ ಬೇಸಾಯದ ಬಗ್ಗೆ ಆಸಕ್ತಿ ಇರುವಂತಹ ರೈತರುಗಳು ಒಂದು ತಪ್ಪನ್ನು ಮಾಡ್ತಾ ಇದ್ದಾರೆ ಸರ್. ಒಬ್ಬ ಟೆಕ್ನಿಷಿಯನ್ ಅಥವಾ ಒಬ್ಬ ಎಕ್ಸ್ಪರ್ಟ್ ಅನ್ನ ಕನ್ಸಲ್ಟ್ ಮಾಡ್ದೇನೆ ಅಂಗಡಿಗೆ ಹೋಗಿ ಅವನೇನ್ ಕೊಡ್ತಾನೆ ಆ ರೆಕಮೆಂಡೇಶನ್ ನ ನೋಡಿದ್ರೆ 2-3 ಇನ್ಸೆಕ್ಟಿಸೈಡ್ ಇರ್ತದೆ, 2-3 ಫಂಗಿಸೈಡ್ ಇರ್ತದೆ, ಅಷ್ಟನ್ನ ಮಣ್ಣಿಗೆ ಹಾಕಿದ ಮೇಲೆ ಮಣ್ಣು ತನ್ನ ಸತ್ವವನ್ನ ಉಳಿಸ್ಕಂತದ ಇಲ್ವಾ ಅಥವಾ ಇದನ್ನ ಬಳಕೆ ಮಾಡಿದಂತ ಶುಂಠಿನ ತಿಂದಂತ ಮನುಷ್ಯನಿಗೆ ನಿಜವಾಗ್ಲೂ ಶುಂಠಿಯಲ್ಲಿರುವಂತ ಔಷಧೀಯ ಗುಣಗಳ ಲಭ್ಯತೆ ಆಗ್ತದ ಇಲ್ವಾ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಆಗ್ತದೆ. ಹಾಗಾಗಿ ಬೆಳೆಯೋ ರೈತ ಇದನ್ನ ಗಮನದಲ್ಲಿ ಇಟ್ಕೊಬೇಕು, ತಾನು ಬೆಳೆಯೋ ಬೆಳೆನ ತಮ್ಮ ಮನೆಯವರು, ತಮ್ಮ ನೆಂಟರು, ತಮ್ಮ ಸಂಬಂಧಿಕರು, ಸ್ನೇಹಿತರು ಕೂಡ ಉಪಯೋಗಿಸ್ತಾರೆ ಅನ್ಬಿಟ್ಟು. ಹಾಗಾಗಿ ರೈತನ ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಆಗಿರ್ತದೆ ಸರ್. ಅರಿಶಿಣ ಕ್ಯಾನ್ಸರ್ ಅನ್ನ ಓಡಿಸುವಂತಹ ರಾಮಬಾಣ ಅಂತ ಹೇಳಲಾಗುತ್ತೆ. ಹೌದು, ಆದ್ರೆ ಅರಿಶಿಣನ ಸಿಕ್ಕಾಪಟ್ಟೆ ರಾಸಾಯನಿಕ ಹಾಕಿ ಬೆಳೆದ್ರೆ ಅದರಿಂದ ಕ್ಯಾನ್ಸರ್ ಬರೋ ಸಾಧ್ಯತೆ ಇರ್ತದೆ ಇರಬಹುದೇನೋ, ಹಾಗಾಗಿ ಇದು ಬಹಳ ಆತಂಕಕಾರಿ. ಈಗ ನಿಮ್ಮಿಬ್ಬರಿಗೂ ನನ್ನದೊಂದು ಪ್ರಶ್ನೆ, ಈಗ ಯಾವುದೇ ಸಾಂಬಾರು ಬೆಳೆ ಆಗ್ಲಿ, ಈಗ ಅದು ಏಲಕ್ಕಿ ಆಗ್ಲಿ, ಕಾಳುಮೆಣಸಾಗ್ಲಿ ಅಥವಾ ಅರಿಶಿಣ ಆಗ್ಲಿ, ಶುಂಠಿ ಆಗ್ಲಿ, ಇದಕ್ಕೆ ಈ ತರಹ ವ್ಯವಸಾಯಕ ಪದ್ಧತಿ ಇದೇ ರೀತಿ ಬೆಳಿಬೇಕು, ಈ ತರಹ ಒಂದು ಸ್ಟ್ಯಾಂಡರ್ಡ್ ಅನ್ನ ಸಂಬಾರ ಮಂಡಳಿ ಮಾಡಿಲ್ವಾ ಅಥವಾ ಮಾಡಿದ್ರೆ ಅದನ್ನ ಬೆಳೆಗಾರರು ಅನುಸರಿಸ್ತಾ ಇಲ್ವಾ? ಖಂಡಿತ ಖಂಡಿತ ಮಾಡಿದ್ದೆ. ನಮ್ಮ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಇರ್ತದೆ, ಪ್ಯಾಕೇಜ್ಗಳನ್ನ ಕಾಳು ಮೆಣಸಿಗೆ ಮತ್ತೆ ಏಲಿಕೆಗೆ ಸಾಂಬಾರ ಮಂಡಳಿ ಮತ್ತು ಡೈರೆಕ್ಟರೇಟ್ ಆಫ್ ಅರಕಾನ್ ಸ್ಪೈಸ್ ಡೆವಲಪ್ಮೆಂಟ್ ಕ್ಯಾಲಿಕಟ್ ಅವರಿಬ್ಬರ ಸಹಯೋಗದಲ್ಲಿ ನಾವು ಇದು ಮಾಡಿದ್ದೀವಿ. ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಇದೆ, ಆದರೆ ಪ್ರಾಕ್ಟೀಸ್ ಜಾಸ್ತಿ ಬೆಳೆಗಾರರುಗಳು ಮಾಡ್ತಾ ಇಲ್ಲ. ಅದಕ್ಕೆ ನಾನು ಮೊದಲೇ ಹೇಳದಂಗೆ ಅವರು ಆ ರೀತಿ ಜೆಎಪಿಲಿ ಅಥವಾ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಲ್ಲಿ ಮಾಡಿದಂತ ಬೆಳೆಗೆ ಉತ್ತಮವಾದಂತ ಅವರಿಗೆ ಬೆಲೆ ಸಿಗ್ತಾ ಇಲ್ಲ, ಅಂದ್ರೆ ಅಟ್ಲೀಸ್ಟ್ ಪ್ರೈಮ್ ಪ್ರೈಸ್ ಸಿಗಬೇಕು ಅವರಿಗೆ. ಡಾಕ್ಟರ್, ಈಗ ನಿಮ್ಮ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ನ ಅಳವಡಿಕೆ ಮಾಡ್ಕೊಳ್ಳೋದಕ್ಕೆ ಉತ್ಪಾದನಾ ವೆಚ್ಚ ಏನಾದ್ರೂ ಅವ್ರಿಗೆ ಜಾಸ್ತಿ ಆಗುತ್ತೆ? ಖಂಡಿತ ಸರ್, ಯಾಕಂದ್ರೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅನ್ನೋದು ಒಂದು ವ್ಯವಸ್ಥೆ. ಅದನ್ನ ನಿಮಗೆ ಸರ್ಟಿಫಿಕೇಟ್ ಮುಖಾಂತರ ನಿಮಗೆ ಬೇಕು ಅನ್ನೋದಿತ್ತು ಅಂತಂದ್ರೆ ಇದಕ್ಕೊಂದು ಸರ್ಟಿಫೈಯಿಂಗ್ ಬಾಡಿ ಇದೆ, ಕ್ವಾಲಿಟಿ ಕಂಟ್ರೋಲ್ ಆಫ್ ಇಂಡಿಯಾ ಅನ್ನೋರ ಸಂಸ್ಥೆ ಜೊತೆ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ, ಆಸ್ಕಾಂ, ಫಿಕ್ಕಿ ಇವರೆಲ್ಲ ಸೇರಿ 1997 ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅನ್ನುವಂತ ಒಂದು ವ್ಯವಸ್ಥೆನ ಹುಟ್ಟಾಕಿದ್ರು. ಹೀಗಾಗಿ ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸ್ತೀವಲ್ಲ ಅದೇ ತರ ಜಿಎಪಿ ಸರ್ಟಿಫಿಕೇಶನ್ ಅಂತ ಮಾಡ್ತಾರೆ. ಇದಕ್ಕೆ ಕಾಸ್ಟ್ ಇನ್ವಾಲ್ವ್ ಆಗುತ್ತೆ. ಆದ್ರೆ ಬೆಳೆಯುವಂತ ರೈತ ಆ ಪದ್ಧತಿಗಳನ್ನ ನಾನು ಅನುಸರಿಸ್ತೀನಿ, ನನಗೆ ಸರ್ಟಿಫಿಕೇಟ್ ಬೇಡ ಅನ್ನೋದಾದ್ರೆ ಅವನಿಗೆ ಇದೆಲ್ಲ ಉಚಿತ. ಯಾಕಂದ್ರೆ ಇದೊಂದು ಸಾಮಾಜಿಕ ಜವಾಬ್ದಾರಿ. ಅಲ್ಲೇನಂತಂದ್ರೆ ಒಂದು ಸರ್ಟಿಫಿಕೇಟ್ ಸಿಗ್ತದೆ, ಇವರು ಬಳಸ್ತಾ ಇರುವಂತಹ ಪದಾರ್ಥಗಳು ನಮ್ಮ ಶಿಫಾರಸು ಅಥವಾ ನಮ್ಮ ದೃಢೀಕೃತ ವ್ಯವಸ್ಥೆ ಪ್ರಕಾರ ಇದೆ ಅಂತನ್ನುವಂಥದ್ದು. ಇಲ್ಲಿ ಅದು ಇರೋದಿಲ್ಲ ಅಷ್ಟೇ ವ್ಯತ್ಯಾಸ. ಒಳ್ಳೆ ಮಾತು. ಅದೇ ರೀತಿ ಇನ್ನೊಂದು ಮುಖ್ಯವಾದ ಪ್ರಮುಖ ಅಂಶ ಹೇಳ್ದಂಗೆ, ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ, ಅದರೊಳಗೆ ಯಾವುದೇ ರೀತಿ ಅನುಮಾನ ಇಲ್ಲ. ಆದರೆ ಉತ್ಪಾದನೆ ಕಡಿಮೆ ಆಗುತ್ತೆ, ಅದು ಒಂದು ಕೂಡ ಸುಸ್ಥಿರ ಕೃಷಿ. ನಾವು ಉತ್ಪಾದನೆ ಜಾಸ್ತಿ ಮಾಡೋಕಂದ್ರೆ ನಾವು ಹೆಚ್ಚಿನ ಒಂದು ಒಳಸುರಿ ಅಂದ್ರೆ ಹೆಚ್ಚಿಗೆ ನಾವು ಖರ್ಚು ಮಾಡ್ತೀವಿ, ಅದು ಗೊಬ್ಬರ ಆಗಲಿ ಅಥವಾ ಬೇರೆ ಪೆಸ್ಟಿಸೈಡ್ಸ್ ಆಗಲಿ ಎಲ್ಲ ಮಾಡ್ತೀವಿ. ಆದರೆ ಈ ಒಂದು ಸುಸ್ಥಿರ ಕೃಷಿ ನಾವು ಅತಿ ಕಡಿಮೆ ಪ್ರಮಾಣದಲ್ಲಿ ಕೇಳಿದ್ರೆ ಆಮೇಲೆ ಒಂದು 4-5 ವರ್ಷ ಬೆಳೆಗಳು ಬಂದ್ಮೇಲೆ ಒಂದು ಉತ್ಪಾದನೆ ಸ್ಥಿರತೆ ಆದ್ಮೇಲೆ ಪರವಾಗಿಲ್ಲ. ಅದಕ್ಕೆ ಮುಂಚೆ ಅದೊಂದು ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಈಗ ಆಕ್ಚುಲಿ ನಿಮ್ಗೆ ಗೊತ್ತಿರೋಂಗೆ ನಮ್ಮ ಒಂದು ಆಹಾರ ಪದ್ಧತಿ, ಭಾರತ ದೇಶದ ಆಹಾರ ಒಂದು ಕಮಿಷನ್ ಆದಾಗ ನಮ್ಮ ಉದ್ದೇಶ ಏನು ಅಂದ್ರೆ ನಮ್ಮ ಒಂದು ಆಹಾರ ಉತ್ಪಾದನೆ ಜಾಸ್ತಿ ಆಗಬೇಕು, ಗ್ರೋ ಮೋರ್ ಫುಡ್, ನಮ್ಮ ಲೈವ್ಲಿಹುಡ್ ಕೋಸ್ಕರ. ಆಮೇಲೆ ಈಗ ನಮಗೆ ಉತ್ಪಾದನೆ ಜಾಸ್ತಿ ಆಗ್ಬಿಟ್ಟಿದೆ, ಈಗ ನಾವು ಹಳೆ ಸಿಸ್ಟಮ್ ಬರ್ಬೇಕಾಗಿದೆ. ಬಂದಾಗ ಆ ಒಂದು ವೇಟಿಂಗ್ ಪೀರಿಯಡ್ ತೋಡ್ತಲ್ಲ, ಆ ವೇಟಿಂಗ್ ಪೀರಿಯಡ್ ನಮಗೆ ಒಬ್ಬ ಬೆಳೆಗಾರ ಎಕ್ಸ್ಪೋರ್ಟ್ ಮಾಡಿದಷ್ಟು ಇಳುವರಿ ಬರಲ್ಲ, ಒಂದು ಇಳುವರಿನೂ ಬರಲ್ಲ, ಇನ್ನೊಂದು ಎರಡನೇದು ಅವನಿಗೆ ಖರ್ಚಿತಕ್ಕಂತೆ ಸರಿ ಸಮಾನವಾದಂತ ಆದಾಯ ಕೂಡ ಬರಲ್ಲ. ಹಾಗಾಗಿ ಇದೆರಡು ನಾವು ಸರ್ಕಾರಿ ಸಂಸ್ಥೆಗಳಾಗಲಿ ಅಥವಾ NGOಗಳಾಗಲಿ ಒಟ್ಟಿಗೆ ಸರ್ಕೊಂಡು ಒಳ್ಳೆ ರೀತಿಯಲ್ಲಿ ನಾವು ಒಬ್ಬೊಬ್ಬ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಅದಕ್ಕೋಸ್ಕರ ನಾವು ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಮಾಡ್ತೀವಿ. ಉದ್ದೇಶ ಏನಪ್ಪಾ ಅಂದ್ರೆ 2-3 ಎಕರೆ ಈ ತರ ಒಂದು ಸುಸ್ಥಿರ ಸಾಂಬಾರು ಬೆಳೆಗಳನ್ನ ಮಾಡಿದ್ರೆ ಪ್ರಯೋಜನ ಆಗಲ್ಲ. ಒಂದು ಲಾರ್ಜ್ ಏರಿಯಾದಲ್ಲಿ ಹೆಚ್ಚಿನ ಪ್ರದೇಶದಲ್ಲಿ ಹೆಚ್ಚಿನ ಉತ್ಪಾದನೆ ಆದರೆ ಅವಾಗ ನಾವು ನೇರವಾಗಿ ಹೊರದೇಶಕ್ಕಾಗಲಿ ಅಥವಾ ನಮ್ಮ ದೇಶದಲ್ಲಿ ಬೇಕಾದಂತ ದೊಡ್ಡ ದೊಡ್ಡ ಕಂಪನಿ ಜೊತೆ ತಯಾರು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಸಂಘಟನೆ ಕೂಡ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಇನಿಷಿಯಲ್ ಕೆಲವು ಇಚ್ಛೆಗಳಿದೆ, ಆದ್ರೆ ಸಮರ ಮಂಡಳಿ ಆಗಲಿ ಮತ್ತು ಸರ್ಕಾರ ಬೇರೆ ಬೇರೆ ಒಂದು ವಿಚಾರಗಳನ್ನ ಇಟ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇದೆ. ಡಾಕ್ಟರ್ ಹರ್ಷ ಅವರೇ, ಈಗ ಸಾವಯವ ದೃಢೀಕರಣದ ಹಾಗೆ ಗ್ಯಾಪ್ ದೃಢೀಕರಣ ಮಾಡೋದ್ರುವಾಗ ಉತ್ಪಾದನೆ ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಅದನ್ನ ನಾವು ಎಕ್ಸ್ಪೋರ್ಟ್ ದೃಷ್ಟಿಯಿಂದ ಮಾಡ್ತೇವೆ. ಈಗ ನಾನು ಎಕ್ಸ್ಪೋರ್ಟ್ ಬೇಡ, ನನ್ನ ಜಮೀನಲ್ಲಿ ನಾನು ಅಳವಡಿಸ್ಕೋತೀನಿ ಈ ಪ್ರಾಕ್ಟೀಸಸ್ ಅಂತಂದ್ರೆ, ಈಗ ಅದರ ಅಳವಡಿಕೆ ತುಂಬಾ ಸರಳವಾಗಿದೆಯಾ ಅಥವಾ ಕ್ಲಿಷ್ಟವಾಗಿದೆಯಾ, ಏನಾದ್ರೂ ಸಮಸ್ಯೆ ಇದೆಯಾ, ನ್ಯೂನತೆಗಳಿದೆಯಾ? ತುಂಬಾ ಸರಳವಾಗಿದೆ, ಅದನ್ನ ಒಂದು ಉದಾಹರಣೆ ಮುಖಾಂತರನೇ ಕೊಡೋಣ ಸರ್. ಇತ್ತೀಚೆಗೆ ನಾವಿಲ್ಲಿ ಏನು ಶುಂಠಿ ಬೆಳೆಗಾರರು ಶುಂಠಿ ಬೆಳೀತಾ ಇದ್ದಾರೆ, ಅವರಲ್ಲಿ ನಾವು ಮೆಜಾರಿಟಿ ಗಮನಿಸಿದ್ರೆ 80% ಭಾಗದ ಶುಂಠಿ ಬೆಳೆಗಾರರು ಪೊಟ್ಯಾಶ್ ಬಳಕೆನ ತೀರಾ ಕಡಿಮೆ ಮಾಡಿ ಡಿಎಪಿ ಬಳಕೆನ ತುಂಬಾ ಜಾಸ್ತಿ ಮಾಡ್ತಾ ಇದ್ದಾರೆ. ಅದು ಅವ್ರಿಗೊಂದು ತಲತಲಾಂತರದಿಂದ ಒಂದು ಅಭ್ಯಾಸವಾಗಿ ಬಂದ್ಬಿಟ್ಟೈತೆ. ಆ ಅತಿ ಹೆಚ್ಚು ಡಿಎಪಿನ ಬಳಸ್ತಾ ಇರೋದ್ರಿಂದ ನಮಗೆ ಫಾಸ್ಫರಸ್ ಯಾವಾಗ ಜಾಸ್ತಿ ಆಗ್ತದೆ ಅವಾಗ ಐರನ್ ಅವೈಲೇಬಿಲಿಟಿ ಕಡಿಮೆ ಆಗ್ತದೆ, ಕಬ್ಬಿಣದ ಕೊರತೆ ಅವಾಗ ಕಂಡು ಬರ್ತದೆ. ಇಲ್ಲಿ ಏನಾಯ್ತು, ಪೋಷಕಾಂಶಗಳ ಅಸಮತೋಲನ ಆಯ್ತು. ಈ ಅಸಮರ್ಪಕ ಕ್ರಮಗಳನ್ನ ಸರಿಪಡಿಸೋದೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಥವಾ ಉತ್ತಮ ಕೃಷಿ ಪದ್ಧತಿಗಳು. ಅದ್ರಲ್ಲಿ ನಾವು ಬಹಳ ಮುಖ್ಯವಾಗಿ ಒತ್ಕೊಡೋದು ಏನಂತಂದ್ರೆ, ಯಾವುದೇ ಒಂದು ರಾಸಾಯನಿಕ ಗೊಬ್ಬರಗಳಾಗ್ಬೋದು ಅಥವಾ ರಾಸಾಯನಿಕ ಕೀಟನಾಶಕ ಅಥವಾ ಕಳೆ ಔಷಧಿ ಆಗ್ಬೋದು, ಇವುಗಳನ್ನ ಶಿಫಾರಸು ಮಾಡಿದ ಪ್ರಮಾಣದಲ್ಲೇ ಬಳಸಬೇಕು, ಶಿಫಾರಸು ಮಾಡಿದಂತ ಸಮಯಕ್ಕೆ ಮಾತ್ರ ಬಳಸಬೇಕು ಅನ್ನೋದು ಬಹಳ ಪ್ರಮುಖವಾದಂತ ಒತ್ತು. ಎರಡನೇದು, ಗೊಬ್ಬರಗಳ ಬಳಕೆಯಲ್ಲಿ ಸಮತೋಲನವನ್ನ ಕಾಯ್ಕೊಬೇಕು. ಅಂದ್ರೆ ನಾನೀಗ ಒಂದು ಬೆಳೆ ಬೆಳಿಬೇಕು, ಭತ್ತ ಬೆಳಿಬೇಕು ಅಂತಂದ್ರೆ 100-50-50 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟಾಶ್ ಅಂತ ಹೇಳ್ತೀವಿ. ಆ 100 ಕೆಜಿನ ನಾನು ರಾಸಾಯನಿಕ ಗೊಬ್ಬರದಿಂದ ಕೊಡೋದಲ್ಲ, ಅಲ್ಲಿ ಆತ ಹಸಿರೆ ಗೊಬ್ಬರ ಬೆಳೆಸಬೇಕು, ಸೂಕ್ಷ್ಮಾಣುಜೀವಿ ಗೊಬ್ಬರಗಳನ್ನ ಬೆಳೆಸಬೇಕು, ಕೊಟ್ಟಿಗೆ ಗೊಬ್ಬರ ಬೆಳೆಸಬೇಕು. ಈ ರೀತಿ ಮಾಡಿದಾಗ ಮಾತ್ರ ಅಲ್ಲೇನಾಗತ್ತೆ, ಪೋಷಕಾಂಶಗಳ ಲಭ್ಯತೆಯಲ್ಲಿ ಒಂದು ಸಮತೋಲನ ಬರ್ತದೆ. ಇದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ನಾವು ಈ ಕೃಷಿನ ಮಾಡ್ತಾ ಇರೋದ್ರಿಂದ ಮಣ್ಣಿನಲ್ಲಿ ಏನಾಗ್ತಾ ಇದೆ, ಲಘು ಪೋಷಕಾಂಶಗಳ ಕೊರತೆ ಇತ್ತೀಚೆಗೆ ಕಂಡುಬರ್ತಾ ಇದೆ, ತುಂಬಾ ತೀವ್ರತೆಯಲ್ಲೇ ಕಂಡುಬರ್ತಾ ಇದೆ. ಹಾಗಾಗಿ ನಾವು ಏನೇ ಗೊಬ್ಬರಗಳನ್ನ ಬಳಸಕ್ಕೂ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿಸಿ, ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರಗಳನ್ನ ಬಳಸೋದ್ರಿಂದ ಕೆಲವೊಮ್ಮೆ ಏನಾಗ್ತದೆ, ಕೆಲವೊಂದು ಮಣ್ಣಲ್ಲಿ ಪೊಟಾಶ್ ಅಂಶ ಜಾಸ್ತಿನೇ ಇರ್ತದೆ, ಹಾಗಾಗಿ ಕೆಲವೊಮ್ಮೆ ಫಾಸ್ಫರಸ್ ಅಂಶ ಕೂಡ ಜಾಸ್ತಿ ಇದ್ರೆ ನಾವು ರೇಟ್ ನೋಡಿದಾಗ 29 ರೂಪಾಯಿ ಬೀಳುತ್ತೆ 1 ಕೆಜಿ ಫಾಸ್ಫರಸ್. ಅವಾಗ ಅತಿ ಹೆಚ್ಚಿದ್ದಾಗ ಮಣ್ಣಲ್ಲಿ ಮತ್ತೆ ಅದಕ್ಕೆ ಹಾಕುವ ಅವಶ್ಯಕತೆ ಇಲ್ಲ. ಅಲ್ಲಿ ನಾವು ಕಡಿಮೆ ಮಾಡ್ಕೊಬಹುದು ಉತ್ಪಾದನಾ ವೆಚ್ಚನ. ಹಾಗಾಗಿ ಇದೊಂದು ವೈಜ್ಞಾನಿಕ ರೀತಿಯಲ್ಲಿ ಮಾಡುವಂತ ಕೃಷಿನ ನಾವು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ ಅನ್ಬಹುದು. ಮತ್ತೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಮೂಲವಾಗಿ ಆ ಕೃಷಿಯಲ್ಲಿ ಯಾರು ಇನ್ವಾಲ್ವ್ ಆಗಿರ್ತಾರಲ್ಲ ಅವ್ರಗಳಿಗಿನ್ನ ಟಾರ್ಗೆಟ್ ಮಾಡಿಕೊಂಡು ಅವ್ರನ್ನ ತರಬೇತಿ ಕೊಡ್ತಾರೆ. ನೀವು ಕೀಟನಾಶಕಗಳನ್ನ ಬಳಸಬೇಕಂದ್ರೆ ಮುಖ ಗವಸ್ ಆಗ್ಬಹುದು, ಮುಖ ಕನ್ನಡಕ ಇರ್ಬೋದು, ಹ್ಯಾಂಡ್ ಗ್ಲೌಸ್ ಆಗ್ಬಹುದು, ಮತ್ತೆ ಹಾಕೊಳ್ಳೋ ಬಟ್ಟೆ, ಅದಾದ ನಂತರ ಆ ಸೀಸೆಗಳನ್ನ ಸುರಕ್ಷಿತವಾಗಿ ಡಿಸ್ಪೋಸ್ ಮಾಡೋದು ಹೇಗೆ, ಪ್ರತಿಯೊಂದನ್ನು ಅರಿತುಕೊಂಡ್ರೆ ಖಂಡಿತವಾಗಿ ಅವ್ರು ಬಳಸೋ ಪ್ರಮಾಣ ಕಡಿಮೆ ಆದಾಗ ವೆಚ್ಚ ಕಮ್ಮಿ ಆಗತ್ತೆ, ಇನ್ನೊಂದ್ ಕಡೆ ಆಹಾರ ಸುರಕ್ಷಿತವಾಗಿರ್ತದೆ. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಸರ್, ಪೆಸ್ಟಿಸೈಡ್ ಸ್ಪ್ರೇ ಮಾಡಬೇಕಾದ್ರೆ ಯಾವುದೇ ಕೀಟನಾಶಕ ಆಗ್ಬಹುದು ಅಥವಾ ಫಂಗಿಸೈಡ್ಸ್ ಆಗ್ಬಹುದು, ಹಾರ್ವೆಸ್ಟ್ ಮಾಡೋದು ಕುಯಿಲಿನ 20 ದಿನಗಳಿಗಿಂತ ಮುಂಚೆ ಮಾಡ್ಕೊಬೇಕು. ಅದಾದ ನಂತರ ದಯವಿಟ್ಟು ಅದನ್ನ ಯಾವುದನ್ನು ಕೂಡ ಮಾಡಬೇಡಿ. ನಾವು ಅದನ್ನ ಸೇಫ್ ವೇಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಸುರಕ್ಷಿತವಾಗಿ ಇರಬೇಕಂದ್ರೆ ಆಹಾರ ನೀವು ಕೊಯ್ಲು ಮಾಡೋ 20 ದಿನಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಯಾವುದೇ ರಾಸಾಯನಿಕಗಳನ್ನ ದಯವಿಟ್ಟು ಸಿಂಪಡಣೆ ಮಾಡಬೇಡಿ. ಅದು ಸಾಂಬಾರ್ ಬೆಳೆ ಆಗ್ಲಿ, ತರಕಾರಿ ಆಗ್ಲಿ, ಹಣ್ಣಾಗ್ಲಿ ಅಥವಾ ಏಕದಳ ದ್ವಿದಳ ಬೆಳೆಗಳಾಗ್ಲಿ. ಡಾಕ್ಟರ್ ವಾದಿರಾಜ್ ಅವರ, ಈಗ ಏಲಕ್ಕಿ ಮತ್ತೆ ಕಾಳುಮೆಣಸು ಬೆಳೆಯಲ್ಲಿ ನಿಮ್ಮ ಸಂಬಾರ ಮಂಡಳಿ ಶಿಫಾರಸು ಮಾಡಿರೋ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಯಾವುದು, ಬೆಳೆಗಾರರು ಅನುಸರಿಸದಲ್ಲೇ ಇರುವಂತದ್ದು ಏನದ್ರಲ್ಲಿ ತಾವು ಗಮನಿಸಿರೋ ಹಾಗೆ ಕಳೆದ ವರ್ಷಗಳಲ್ಲಿ? ನಾವು ಪ್ರಮುಖವಾಗಿ ಹೇಳಿದೇನಪ್ಪ ಅಂದ್ರೆ ನಮ್ಮ ಈ ಏಲಕ್ಕಿ ಆಗ್ಲಿ ಅಥವಾ ಕಾಳುಮೆಣಸಲ್ಲಿ ಪ್ರಮುಖವಾಗಿ ನಾವು ಹೇಳೋದಂದ್ರೆ ಉತ್ತಮವಾದಂತಹ ತಳಿಗಳನ್ನ ಆಯ್ಕೆ ಮೊದಲನೇ ಆದ್ಯತೆ. ಎರಡನೇದು ನಮ್ಮ ಹರ್ಷವಾಗದಂಗೆ ನಾವು ಏನು ಶಿಫಾರಸು ಮಾಡಿರ್ತೀವಲ್ಲ ಅದು ಗೊಬ್ಬರ ಆಗ್ಬಹುದು, ಅದು ಅದು ಪೆಸ್ಟಿಸೈಡ್ಸ್ ಆಗ್ಬಹುದು, ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಹಾಕೋ ಬಗ್ಗೆ ನಾವು ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದೀವಿ. ಮೂರನೇದು ಏನಪ್ಪ ಅಂದ್ರೆ ಕಟಾವು, ಅದ್ರ ಬಗ್ಗೆ ಕೂಡ ಅವ್ರು ಹೇಳಿದ್ರು. ಹಾರ್ವೆಸ್ಟ್ ಮಾಡಿದ ಮೇಲೆ ಹಾರ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಎಷ್ಟು ದಿನ ನಾವು ವೇಟಿಂಗ್ ಪೀರಿಯಡ್ ಬಿಡಬೇಕು, ಒಂದು ಈ ಒಂದು ಕಲುಷಿತ ಈ ಪೆಸ್ಟಿಸೈಡ್ ರೆಸಿಡ್ಯೂ ಇಲ್ದಿರಂಗೆ ಅದ್ರ ಬಗ್ಗೆ ಕೂಡ ನಾವು ಒತ್ತಿಗೆ ಕೊಡ್ತೀವಿ. ನಾವು ಎಷ್ಟೇ ಒತ್ತು ಕೊಟ್ರು ಕೂಡ ಈಗ ಒಂದು ಎಕ್ಸಾಂಪಲ್ ಕೊಟ್ರು ಅವರು, ಅದೇ ರೀತಿ ನಾನು ಎಲೆಕ್ಟ್ರಿಕ್ ಎಕ್ಸಾಂಪಲ್ ಕೊಟ್ಟಾಗ ಈಗ ಒಂದು ಹೊಸ ಒಂದು ತಳಿ ಬಂತು ಕೇಳದಲ್ಲಿ ಒಂದು 20 ವರ್ಷದ ಹಿಂದೆ, 25 ವರ್ಷ ಹಿಂದೆ, ಅದು ಕೂಡ ಇವತ್ತು ಕೂಡ ಅದು ಭಾರತ ದೇಶಕ್ಕೆ ಅದು ಒಳ್ಳೆ ರೂಲಿಂಗ್ ವೆರೈಟಿ ಇದೆ. ಆದರೆ ಅದು ಬಂದಾಗ ಏನಾಯ್ತು ಅಂದ್ರೆ ಎಲ್ಲರೂ ಮನಸ್ಸಲ್ಲೂ ಕೂಡ ಅದು ಹೆಚ್ಚಿನ ಒಂದು ಉತ್ಪಾದನೆ ಮಾಡಬೇಕು ದೃಷ್ಟಿಯಿಂದ ಏನ್ ಮಾಡಿದ್ರು, ಸಾಕಷ್ಟು ಒಂದೇ ಪ್ರಮಾಣದ ಗೊಬ್ಬರನ ಹಾಕ್ತಾ ಬಂದ್ರು ಇದಕ್ಕೆ. ಹಾಗಾಗಿ ಏನಾಯ್ತು ಅಂದ್ರೆ ಅಲ್ಲಿ ಆಮ್ಲತೆ ಜಾಸ್ತಿ ಆಗ್ತಾ ಬಂತು. ಈಗ ನಾವು ಗುಡ್ ಅದು ನಾವು 10 ವರ್ಷ 20 ವರ್ಷ ಸ್ಟಡಿ ಮಾಡಿ ಈಗ ನಾವು ಆ ಒಂದು ಒಂದೇ ಒಂದು ಒಂದು, ಯಾಕೆಂದ್ರೆ ನಾನು ಯಾವ ಗೊಬ್ಬರ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, ಆದ್ರೆ ಆ ಒಂದು ಫರ್ಟಿಲೈಸರ್ ಈಗ ನಾವು ರೆಕಮೆಂಡ್ ಮಾಡಲ್ಲ ಬೋರ್ಡಿಂದ, ಅದು ಪರ್ಯಾಯಿ ಬೇರೆ ಗೊಬ್ಬರ ಹಾಕಿ ಹೇಳ್ತೀವಿ. ಹಾಗಾಗಿ ಆ ಮಣ್ಣಿನ ಒಂದು ಗುಣಮಟ್ಟ ಹೇಳ್ತಾ ಇರೋದು ನೆಲ್ಲಾಡಿ ಗೋಲ್ಡ್ ಬಗ್ಗೆ. ಹೌದೌದು, ಅದು ಉತ್ತಮವಾದಂತ ತಳಿ, ಅದ್ರ ಬಗ್ಗೆ ಯಾವ್ದು ಇರ್ತಿಲ್ಲ. ನೀವು ಹೆಚ್ಚಿನ ಒಂದು ಹೈ ಡಿಮ್ಯಾಂಡಿಂಗ್ ಕ್ರಾಪ್ ಅದು, ನೀವು ಎಷ್ಟು ನೀವು ಕೊಡ್ತಿರೋ ಅದಕ್ಕಿಂತ ಡಬಲ್ ನಮಗೆ ಉತ್ಪಾದನೆ ಕೊಡುತ್ತೆ, ಅದ್ರ ಬಗ್ಗೆ ಯಾವ್ದು ಇರುತ್ತೆ ಇಲ್ಲ. ಆದ್ರೆ ಏನಾಗ್ತದೆ ಹೆಚ್ಚಿನ ಗೊಬ್ಬರ ಕೊಟ್ಟಾಗ ಗಿಡ ಫಲವತ್ತ ಬೆಳೆದಾಗ ಕೀಟಗಳು ಜಾಸ್ತಿ ಆಗುತ್ತವೆ, ರೋಗಗಳು ಜಾಸ್ತಿ ಆಗುತ್ತೆ, ಅದಕ್ಕೆ ನಾವು ಕೆಮಿಕಲ್ ಸ್ಪ್ರೇ ಮಾಡೋಕ್ಕಾಗುತ್ತೆ ಅದೊಂದು. ಹಾಗೆ ಬಟ್ ನಾವು ಎಷ್ಟೇ ಹೇಳಿದ್ರು ಕೂಡ ಮೊದಲೇ ನಮ್ಮ ಆಸೆ ಹೇಳಿದಂಗೆ ಈ ಬೆಳೆಗಾರರು ಒಂದು ತಪ್ಪು ಮಾಡ್ತಾ ಇದ್ದಾರೆ. ಅವ್ರಿಗೇನೇ ಒಂದು ಪರಿಹಾರ ಬೇಕಾದಾಗ ಅವರು ವಿಜ್ಞಾನಿಗಳ ಹತ್ರ ಆಗಲಿ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯ ತೋಟಗಾರಿಕೆ ಅಲ್ಲಿರುವಂತಹ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡಿಕೊಂಡು ಈ ಕೆಮಿಕಲ್ ಮಾಡಬಹುದಾ ಮಾಡಬಹುದ ಕೇಳ್ದ ಅವ್ರ ಅಂಗಡಿಗೆ ಹೋಗಿ ಅಂಗಡಿಯಲ್ಲಿ ಏನೇ ಹೇಳ್ತಾರ ಅದನ್ನ ಮಾಡ್ತಾರೆ. ನೀವೊಂದು ಪ್ರಶ್ನೆ ಕೇಳಿದ್ರೆ ಈಗ ಏನು ಅನುಸರಣೆ ಮಾಡ್ತಾ ಇಲ್ಲ ಅವರು ಅಂದ್ರೆ ಇನ್ನೊಂದು ಅನುಸರಣೆ ಮಾಡ್ತಾ ಇಲ್ಲ. ಎರಡನೇ ಏನಪ್ಪ ಅಂದ್ರೆ ನಾವು ಒಂದ್ ಪ್ರಮಾಣ ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಪ್ರಮಾಣ ಅವ್ರು ಅಪ್ಲೈ ಮಾಡ್ತಾರೆ. ಇದೊಂದು ಆದಷ್ಟು ಹೆಚ್ಚಿಗೆ ಮನವರಿಕೆ ಮಾಡಿಕೊಟ್ಟು ಅವರಿಗೆ ಬದಲಾವಣೆ ತರಬೇಕಾಗಿದೆ. ಮತ್ತಿನ್ನೊಂದು ಏನಂದ್ರೆ ಸರ್, ರೈತರಲ್ಲಿ ಒಂದು ವಿಚಾರ ಆಳವಾಗಿ ತಲೆಯಲ್ಲಿ ಬೇರೂರಿದೆ. ತಾವು ಹೊಡಿಯುವಂತ ಕೀಟನಾಶಕಗಳ ವಾಸನೆ ಎಷ್ಟು ಗಾಢವಾಗಿರ್ತದೋ ಅದು ಅಷ್ಟು ಸ್ಟ್ರಾಂಗ್ ಆಗಿರ್ತದೆ ಅಂತ. ಆದ್ರೆ ದುರಾದೃಷ್ಟವಶಾತ್ ಕೀಟಗಳಿಗೆ ಮೂಗೆ ಇರೋದಿಲ್ಲ, ಅದು ವಾಸನೆ ಸೆನ್ಸ್ ಮಾಡುವಂತ ಪರಿಸ್ಥಿತಿಯಲ್ಲೇ ಇರೋದಿಲ್ಲ. ಹಾಗಾಗಿ ಇದು ಎಷ್ಟು ಗಾಢವಾಗಿರಲಿ ಇಲ್ಲದೆ ಇರಲಿ ಅಂದ್ರೆ ಅಕ್ಕಪಕ್ಕ ತೋಟದವರಿಗೆ ಗೊತ್ತಾಗ್ಬೇಕು ಅಷ್ಟೇ. ಹೊಡೆದಿದ್ದಾರೆ ಅಂತ ಈಗ ಒಂದು ವಿಚಾರ ಇಬ್ರು ಕೂಡ ಹೇಳಿ, ನೀವೀಗ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳ್ತಾ ಇದ್ದೀರಾ, ಅಂದ್ರೆ ಸುಸ್ಥಿರವಾದ ಒಂದು ಬೆಳೆಯ ಬೇಸಾಯ ವಿಧಾನ, ಅದನ್ನ ಸಾಂಬಾರು ಬೆಳೆಗಳಲ್ಲಿ ಈಗ ಬೆಳೆಗಾರರು ಅಳವಡಿಸ್ಕೋಬೇಕಾದಂತ ಅನಿವಾರ್ಯತೆ ಇದೆ. ನಮ್ಮ ಮುಂದೆ ಇನ್ನೂ ಒಂದು ಕೃಷಿ ಪದ್ಧತಿ ಇದೆ, ಸಾವಯವ ಕೃಷಿ ಪದ್ಧತಿ, ಅದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಬಹಳ ಹೆಸರನ್ನ ಗಳಿಸ್ಕೊಂಡಿದೆ. ವಿಶೇಷವಾಗಿ ಸಾಂಬಾರು ಬೆಳೆಗಳನ್ನ ಸಾವಯವ ಕೃಷಿಯಲ್ಲಿ ಬೆಳೆದ್ರೆ ಅದಕ್ಕೆ ವಿಶೇಷವಾದ ಬೇಡಿಕೆನೇ ಇದೆ ಅಂತ ಹೇಳಲಾಗುತ್ತೆ. ಈಗ ಇಬ್ರು ನೀವು ವಿಜ್ಞಾನಿಗಳು ಹೇಳಿ, ಯಾವ್ದು ಒಳ್ಳೇದು, ಈ ಸಾವಯವ ಕೃಷಿ ಪದ್ಧತಿ ಅಳವಡಿಸ್ಕೋಬೇಕಾ ಅಥವಾ ನೀವು ಈವರೆಗೆ ಶಿಫಾರಸು ಮಾಡಿದಂತಹ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್? ಆಕ್ಚುಲಿ ನಿಮಗೆ ಗೊತ್ತಿರುವಂಗೆ ಸಾವಯವ ಕೃಷಿ ಅನ್ನೋದು ಹಿಂದಿನಿಂದ ಕಾಲಕಾಲದಿಂದ ಬಂದಂತ ಪದ್ಧತಿ. ಬಟ್ ಆದರೆ ಸಾವಯವ ಪದ್ಧತಿಯಲ್ಲಿ ಈಗ ಅದನ್ನೇ ಮಾತ್ರ ನಾವು ಅಳವಡಿಸಿಕೊಂಡ್ರೆ ಅದು ಉತ್ತಮ ಪದ್ಧತಿ ಆಗಲ್ಲ. ಸಾವಯವ ಜೊತೆಯಲ್ಲಿ ಸರಿಯಾದ ಒಂದು ಗುಡ್ಡಗಳಿಗೆ ಪ್ರಕಟಿಸಿ ಮಾಡ್ಕೊಂಡ್ರೆ ಅಂದ್ರೆ ಇವೆರಡ ಒಂದು ಸಮ್ಮಿಲನ ಇರಬೇಕು. ಬರೀ ಆರ್ಗ್ಯಾನಿಕ್ ಮಾಡಿಕೊಡೋ ಪ್ರಯೋಜನ ಆಗಲ್ಲ ಈಗ, ಯಾಕಂದ್ರೆ ಉತ್ಪಾದನೆ ಬೇಕು. ಈಗ ಉತ್ಪಾದನೆ 50 ವರ್ಷ ಹಿಂದೆ ಉತ್ಪಾದನೆ ಬರ್ತಾ ಇತ್ತು, ಯಾಕಂದ್ರೆ ಮಣ್ಣು ಪರಿಸರ ಚೆನ್ನಾಗಿತ್ತು. ಈಗ ಪರಿಸರ ಮತ್ತು ಮಣ್ಣು ಸ್ವಲ್ಪ ಹಾಳಾಗಿದೆ. ಹಾಗಾಗಿ ಬರೀ ಆರ್ಗ್ಯಾನಿಕ್ ಮಾಡ್ತಿಂತ ಹೋದ್ರೆ, ಸಾವಯವ ಮಾಡ್ತಿ ಹೋದ್ರೆ ಸಮಯ ತಗೊಳುತ್ತೆ, ಅದು ಸ್ಟೆಬಿಲೈಸ್ ಆಗುತ್ತೆ. ಆದ್ರೆ ಒಬ್ಬ ರೈತ 3 ವರ್ಷ 4 ವರ್ಷ ಕಾಯುವಷ್ಟು ಶಕ್ತಿ ಇಲ್ಲ. ಹಾಗಾಗಿ ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಬರೀ ಸಾವಯವ ಕೃಷಿ, ಅದರೊಳಗೆ ಕೂಡ ಸಾಂಬಾರು ಬೆಳೆಗಳಲ್ಲಿ ಸಾವಯವ ಕೃಷಿಯಿಂದನೇ ನಾವು ಈ ಒಂದು ಉತ್ಪಾದನೆ ಒಳ್ಳೆ ರೀತಿಯಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸಾವಯವ ಜೊತೆಯಲ್ಲಿ ಬೇರೆ ಒಂದು ಉತ್ತಮವಾದಂತಹ ಕೃಷಿ ಪದ್ಧತಿಗಳನ್ನು ಕೂಡ ನಾವು ಮಾಡಿಕೊಂಡಂತ ಕೆಲವು ಪದ್ಧತಿಗಳಿದೆ, ಅದನ್ನ ಅನುಸರಣೆ ಮಾಡಿದ್ರೆ ಬ್ಲೆಂಡಿಂಗ್ ಆಫ್ ಬೋತ್ ಸಾವಯವ ಮತ್ತು ಅರ್ಥವಾಯ್ತು, ಹಾಗೆ ಮಾಡಿದ್ರೆ ಉತ್ತಮ ಆಗತ್ತೆ ಅಂತ ನನ್ನ. ಹರ್ಷ ಅವರೇ, ನಿಮ್ಗೆ ಈ ಪ್ರಶ್ನೆನ ಬೇರೆ ರೀತಿ ಕೇಳ್ತೀನಿ. ಈಗ ಸಾವಯವ ಸರ್ಟಿಫಿಕೇಶನ್ ಇದೆ, ಉತ್ತಮ ಕೃಷಿ ಪದ್ಧತಿ ಸರ್ಟಿಫಿಕೇಶನ್ ಇದೆ ಅಂತ ಹೇಳಿದ್ರಿ, ಯಾವುದಕ್ಕೆ ಬೆಲೆ ಜಾಸ್ತಿ? ಸರ್, ಕಟು ಸತ್ಯ ಏನಪ್ಪಾ ಅಂತಂದ್ರೆ, ಈ ಎರಡರಿಂದ ಬರುವಂತಹ ಲಾಭ ರಫ್ತುದಾರನಿಗೆ ಅಥವಾ ಮಾರಾಟಗಾರನಿಗೆ ಮಾತ್ರ ದಕ್ತಾ ಇದೆ, ಅದು ನಿಜವಾದ ರೈತನಿಗೆ ದಕ್ತಾ ಇಲ್ಲ. ಲಾಭದ ಬಗ್ಗೆ ಮಾತಾಡೋದು ಬೇಡ. ಈಗ ಸಾವಯವ ಸರ್ಟಿಫಿಕೇಶನ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಜಾಸ್ತಿಯೋ ಅಥವಾ ಉತ್ತಮ ಕೃಷಿ ಪದ್ಧತಿ ಅನುಸರಿಸಿ ಬೆಳೆದಿರುವಂತಹ ಸಾಂಬಾರು ಪದಾರ್ಥ ಅಂದ್ರೆ ಬೆಲೆ ಜಾಸ್ತಿ? ಸಾವಯವ ಪದ್ಧತಿಯಲ್ಲಿ ಬೆಳೆದಿರುವಂತಹ ದೃಢೀಕರಣ ಏನಿದೆ ಅದಕ್ಕೆ ಯಾವಾಗ್ಲೂ ಮೊದಲನೇ ಚಾಯ್ಸ್ ಸಿಗತ್ತೆ ಸರ್. ಓಕೆ, ಹಾಗಾದ್ರೆ ಮತ್ತೀಗ ರೈತರು ಸಾವಯವದಲ್ಲಿ ಬೆಳೆಯೋದೆ ಒಳ್ಳೇದು ಅಂತ ಅರ್ಥ? ಸಾವಯವದಲ್ಲಿ ಬೆಳೆಯೋದೆ ಒಳ್ಳೇದು ಅನ್ನೋದಾದ್ರೆ ಸರ್, ಇಲ್ಲಿ ಕೆಲವೊಂದ್ಸತಿ ಏನಾಗ್ತದೆ, ರೈತ ಆತನ ಆಯ್ಕೆಗಳು ಮಾಡ್ಕೋಬೇಕು. ಸರ್ ಹೇಳ್ದಾಗೆ ಏಲಕ್ಕಿನ ಸಾವಯವ ಪದ್ಧತಿಯಲ್ಲಿ ಬೆಳಿತೀನಿ ಅಂತಂದ್ರೆ ಬಹಳಷ್ಟು ಸವಾಲುಗಳನ್ನ ಅವ್ರು ಎದುರಿಸಬೇಕು. ಹಾಗಾಗಿ ಕೆಲವೊಂದು ಸಾಂಬಾರು ಪದಾರ್ಥಗಳಿದಾವೆ, ಚಕ್ಕೆ, ಲವಂಗ, ಆಮೇಲಿಂದ ಜಾಯಿಕಾಯಿ, ಟು ಎನ್ ಎಕ್ಸ್ಟೆಂಟ್ ಬ್ಲಾಕ್ ಪೆಪ್ಪರ್, ಈ ತರದ ಬೆಳೆಗಳನ್ನ ಸಾವಯವ ಪದ್ಧತಿಯಲ್ಲಿ ಬೆಳ್ಕೊಳ್ಳಿ. ಆಯ್ತಾ, ಏಲಕ್ಕಿ ಅಂತ ಬೆಳೆನ ಉತ್ತಮ ಕೃಷಿ ಪದ್ಧತಿ ಅಥವಾ GAP ಅನ್ನ ನಾವು ಹೇಳ್ತೀವಿ, ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್, ಅದ್ರ ಮುಖಾಂತರ ಬೆಳ್ಕೊಂಡು ಕ್ರಮೇಣ ದಿನ ಕಳೆದಂತೆ ರಾಸಾಯನಿಕಗಳ ಮೇಲೆ ಇರುವಂತಹ ಅವಲಂಬನೆನ ಕಡಿಮೆ ಮಾಡ್ಕೊಂಡ್ ಬರ್ಬೇಕೇ ಹೊರತು ಅದನ್ನ ಜಾಸ್ತಿ ಮಾಡ್ಕೊಂಡ್ ಬರಬಾರದು. ಆದ್ರೆ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ, ದಿನೇ ರಾಸಾಯನಿಕಗಳ ಮೇಲೆ ಅವಲಂಬನೆ ಜಾಸ್ತಿ ಆಗ್ತಾನೆ ಹೋಗಿದ್ರಿಂದ ಒಂದು ವ್ಯವಸ್ಥೆ ಬರಲೇಬೇಕಾಗಿ ಬಂತು. ಹಾಗಾಗಿ ಕೆಲವೊಂದು ಬೆಳೆಗಳಿಗೆ ಇವರು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ಗೆ ಹೋಗೋದು ಸೂಕ್ತ, ಕೆಲವೊಂದು ಬೆಳೆಗಳನ್ನ ಇವರು ಉತ್ತಮವಾಗಿ ನಿರ್ವಹಿಸ್ತೀನಿ ಅಂತಂದ್ರೆ ಸಾವಯವ ಕೃಷಿ ಪದ್ಧತಿಯಲ್ಲಿ ಹೋಗ್ಬಹುದು. ಆದ್ರೆ ಮುಖ್ಯವಾಗಿ ನೋಡಬೇಕಾಗಿ ಮಣ್ಣಿನಲ್ಲಿರುವಂತ ಸಾವಯವ ಇಂಗಾಲದ ಪ್ರಮಾಣ 3%-ಕ್ಕಿಂತ ಹೆಚ್ಚಾಗಿದ್ಯಾ, ಧೈರ್ಯವಾಗಿ ಇವರು ಸಾವಯವ ಕೃಷಿ ಪದ್ಧತಿಗೆ ಹೋಗ್ಬಹುದು. ಮತ್ತೆ ರೈತನ ಹತ್ರ ಹೈನುಗಾರಿಕೆ ಮತ್ತು ಉಪಕಸಬಾಗಿ ಆತ ಕೋಳಿ ಸಾಕಾಣಿಕೆ ಈ ತರ ಎಲ್ಲ ಬೇರೆ ಬೇರೆ ಒಂದು ಉದ್ಯಮಗಳನ್ನ ಇಟ್ಕೊಂಡಿದ್ರೆ ಆ ಬೆಳೆಗಳಿಗೆ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ಸುಲಭವಾಗಿ ಆತನ ಸೋರ್ಸಸ್ ಇಂದಲೇ ಮೊಬಿಲೈಸ್ ಮಾಡಬಹುದು. ಅವಾಗ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ತದೆ. ಅವನು ಕೊಂಡು ತಂದು ಮಾಡ್ತೀನಿ ಸಾವಯವ ಕೃಷಿನ ಅಂತಂದ್ರೆ ಬಹುಶಃ ಶುರು ಮಾಡೋ ದಿನಾನೇ ಕೊನೆ ಕೂಡ ಆಗ್ತದೆ. ಅಂತಿಮವಾಗಿ ಡಾಕ್ಟರ್ ನಿಮ್ ಸಲಹೆ ವಾದಿರಾಜ್ ಅವರು. ನನ್ನ ಸಲಹೆ ಏನಪ್ಪಾ ಅಂದ್ರೆ, ಸಾಂಬಾರ ಬೆಳೆಗಳಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಬೇಡಿಕೆ ಮತ್ತು ಅದರಿಂದ ಹೆಚ್ಚಿನ ಒಂದು ಆದಾಯ ರೈತರಿಗೆ ಬರೋ ಬಗ್ಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ಆದರೆ ಕೆಲವು ಮುಖ್ಯ ಪ್ರಮುಖ ಅಂಶಗಳನ್ನ ಅವರು ವೈಜ್ಞಾನಿಕವಾಗಿ ತಿಳ್ಕೊಂಡು ಸರಿಯಾದ ಸಮಯದಲ್ಲಿ ಸರಿಯಾದ ಪದ್ಧತಿಗಳನ್ನ ಅನುಸರಿಸಿದ ಪಕ್ಷದಲ್ಲಿ ಖಂಡಿತ ಒಂದು ಯಶಸ್ವಿ ಕಾಣಲಿಕ್ಕೆ ಯಾವುದೇ ಅನುಮಾನ ಇಲ್ಲ ಅಂತ ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಇವತ್ತು ಜಾಗತಿಕ ಮಾರುಕಟ್ಟೆ ತುಂಬಾ ದೊಡ್ಡದಾಗಿದೆ. ಈ ಕೋವಿಡ್ ಪರಿಸ್ಥಿತಿಯಲ್ಲಿ ಸಾಂಬಾರ್ ಬೆಳೆಗಳಿಗೆ, ಅದರಲ್ಲೂ ಗುಣಮಟ್ಟ ಇದೆ ಅಂತ ಖಾತ್ರಿ ಇರುವಂತ ಸಾಂಬಾರ್ ಬೆಳೆಗಳಿಗೆ ಖಂಡಿತವಾಗಿ ಬೇಡಿಕೆ ಇನ್ನೂ ಜಾಸ್ತಿ ಆಗ್ತದೆ. ಹಾಗಾಗಿ ಬೆಳೆಗಾರರಲ್ಲಿ ಒಂದು ಕಳಕಳಿಯ ಮನವಿ ಏನಂತಂದ್ರೆ, ದಯವಿಟ್ಟು ರಾಸಾಯನಿಕಗಳನ್ನ ಬಳಸೋದಕ್ಕೂ ಮುಂಚೆ ಶಿಫಾರಸು ಮಾಡಿರೋ ಪ್ರಮಾಣದಲ್ಲೇ ಬಳಸಿ, ಬಳಸಲಿಕ್ಕೂ ಮುಂಚೆ ಒಬ್ಬ ತಂತ್ರಜ್ಞರನ್ನ ಭೇಟಿ ಮಾಡಿ ಅಥವಾ ಓವರ್ ದ ಫೋನ್ ಆಗ್ಬಹುದು ಅಥವಾ ನಿಮ್ಮ ಹತ್ತಿರದಲ್ಲಿರುವಂತಹ ಕೃಷಿ ಅಧಿಕಾರಿ, ತೋಟಗಾರಿಕೆ ಅಧಿಕಾರಿಗಳನ್ನ ದಯವಿಟ್ಟು ಭೇಟಿ ಮಾಡಿ ಏನು ಶಿಫಾರಸು ಮಾಡಿದ್ದಾರೆ, ಪ್ರಮಾಣ ಯಾವ ಕಾಲದಲ್ಲಿ ಮಾಡಬೇಕು, ಅದಕ್ಕೆ ಅಪಿತಪ್ಪಿ ಸಾಧ್ಯವಾದ್ರೆ ಸಮಗ್ರ ಪದ್ಧತಿಗಳೇನನ್ನ ನಾವು ಸೂಚಿಸ್ತೀವಿ ಆ ಪದ್ಧತಿಗಳಲ್ಲಿ ಬೆಳೆ ಬೆಳೆದ್ರೆ ಖಂಡಿತ ದೇಶಕ್ಕೆ ಆರೋಗ್ಯಕ್ಕೆ ಎರಡೂ ಹಿತ. ಒಳ್ಳೆಯದು ಡಾಕ್ಟರ್ ವಾದಿರಾಜ್ ಅವರೇ ಹಾಗೂ ಡಾಕ್ಟರ್ ಕೆಎನ್ ಹರ್ಷ ಅವರೇ, ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಡಾಕ್ಟರ್ ವಾದಿರಾಜ್ ಅವರೇ? 6-3-6-0-7-0-7-6-7-9. ಇನ್ನೊಮ್ಮೆ 6-3-6-0-7-0-7-6-7-9. ಇನ್ನೊಂದ್ ಸರಿ ಹೇಳ್ಬಿಡಿ. 6-3-6-0-7-0-7-6-7-9. ತಮ್ದು ಡಾಕ್ಟರ್ ಹರ್ಷ ಅವರ 9-4-4-9-3-7-6 3330. ಇನ್ನೊಮ್ಮೆ 9444-736-3330 ಇದೇ ನಂಬರ್ನಲ್ಲಿ ವಾಟ್ಸ್ಆಪ್ ಕೂಡ ಇದೆ. ನಮ್ಗೆ ಅನುಮಾನ ಇದ್ರೆ ದಯವಿಟ್ಟು ಫೋಟೋಗಳನ್ನ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ನಾವು ಅದಕ್ಕೆ ಸೂಕ್ತವಾದ ಸಲಹೆ ಕೊಡಲಿಕ್ಕೆ. 9444-736-3330. ಒಳ್ಳೇದು ಡಾಕ್ಟರ್ ಹರ್ಷ ಅವರೇ, ಹಾಗೆ ಡಾಕ್ಟರ್ ವಾದಿರಾಜ್ ಅವರೇ, ಇವರಿಗೂ ಕೂಡ ಸಂಬಾರು ಬೆಳೆಗಳ ಸುಸ್ಥಿರ ಬೇಸಾಯ ವಿಧಾನಗಳ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ತುಂಬಾ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು.